ಕ್ಯಾಶ್ ನಾವು ತಂದಿಲ್ಲ. ಇವತ್ತು ಬ್ಯಾಂಕ್ ಕೂಡ ಬಂದ್. ಪರಿಹಾರ ಇದೆ, ಡಿಜಿಟಲ್ ಪೇಮೆಂಟ್ ನ ಸುಲಭದ ಡೋಸ್. ಅರೆ ಅರೆ ಹೆದರಬೇಡಿ, ಎಚ್ಚರಿಕೆಯಿಂದ ಮಾಡಿದ್ರೆ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ಫೋನ್ ಇಲ್ಲಿ ಕೊಡಿ, ಇಲ್ಲಿ ಫೋನ್ ಇಡಿ. ಡಿಜಿಟಲ್ ಪೇಮೆಂಟ್ ಇಂದ ವ್ಯವಹಾರ ಮಾಡಬಹುದು, ಸುಲಭ, ಸುರಕ್ಷಿತ ಮತ್ತು ತ್ವರಿತ. ನಾನಿವರಿಗೆ ಡಿಜಿಟಲ್ ಪೇಮೆಂಟ್ ಮಾಡಲು ಕಲಿಸಿದೆ. ನೀವು ಯಾಕೆಂದ್ರೆ RBI ಹೇಳುತ್ತೆ ಡಿಜಿಟಲ್ ಪೇಮೆಂಟ್ ನಿಮ್ಮದಾಗಿಸಿರಿ, ಎಲ್ಲರಿಗೂ ಕಲಿಸಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ, ಕಾರ್ಯಕ್ರಮ ಕೃಷಿ ರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ದಂಟಿನ ಬೀಜದ ಪೌಷ್ಟಿಕತೆ ಕುರಿತು ಡಾಕ್ಟರ್ KG ವಿಜಯಲಕ್ಷ್ಮಿ ಅವರೊಂದಿಗೆ ಸಂದರ್ಶನವಿದೆ. ನಂತರ ಬೋರ್ಡೋ ದ್ರಾವಣ ಕುರಿತು ಮಾಹಿತಿ ಕೇಳುವಿರಿ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ದಂಟಿನ ಬೀಜದ ಪೌಷ್ಟಿಕತೆ, ಈ ಕುರಿತು ಡಾಕ್ಟರ್ ವಿಜಯಲಕ್ಷ್ಮಿ KG ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ವಿಜಯಲಕ್ಷ್ಮಿ ಅವರೇ. ನಮಸ್ಕಾರ ಜಗದೀಶ್ ಅವರೇ. ಈ ಬೀಜದ ದಂಟು ಅಥವಾ ಅರವೆ ಸೊಪ್ಪಿನ ಬಗ್ಗೆ ನಾವು ಕೇಳಿದ್ದೀವಿ. ಇದನ್ನ ವಿಶೇಷವಾಗಿ ಸೊಪ್ಪಿನ ತರಕಾರಿಯಾಗಿ ಬಳಸ್ಕೊಳ್ಳೋದು ಹೆಚ್ಚು. ಹೌದು. ಆದರೂ ಬೀಜವನ್ನು ಕೂಡ ಪೌಷ್ಟಿಕ ಆಹಾರವಾಗಿ ಬಳಸ್ಕೋಬಹುದು ಅಂತ ನಮ್ಮ ತಜ್ಞರು ಇವತ್ತು ಹೇಳ್ತಾ ಇದ್ದಾರೆ. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತೆ ರೈತ ಮಹಿಳೆಯರಿಗೆ ಈ ಬೀಜದ ದಂಟು ಅಂದ್ರೇನು, ಮತ್ತೆ ಇದನ್ನು ನಾವು ಹೇಗೆ ಬಳಸ್ಕೋಬಹುದು, ಇದರ ಮೌಲ್ಯವರ್ಧನೆ, ಇದರ ಬಗ್ಗೆ ಎಲ್ಲ ತಿಳಿಸ್ಕೊಡ್ಬೇಕು. ಪ್ರಾರಂಭದಲ್ಲಿ ಬೀಜದ ದಂಟು ಅಂದ್ರೇನು, ಮತ್ತೆ ನಮ್ಮ ದಿನನಿತ್ಯದ ಆಹಾರದಲ್ಲಿ ಇದನ್ನ ಹೇಗೆ ಬಳಸ್ಕೋಬಹುದು ಅಂತ ಸ್ವಲ್ಪ ಹೇಳ್ತೀರಾ? ಬೀಜದ ದಂಟನ್ನ ಹೆಚ್ಚು ಪ್ರಯೋಜನ ಪಡೆಯದ ಬೆಳೆಗಳ ವಿಭಾಗಕ್ಕೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಸೇರಿಸಿದ್ದಾರೆ. ಹೇಳಬೇಕು ಅಂದ್ರೆ ಬೀಜದ ದಂಟನ್ನ ಆಂಗ್ಲ ಭಾಷೆಯಲ್ಲಿ, ಇಂಗ್ಲಿಷ್ ಅಲ್ಲಿ ಗ್ರೇನ್ ಮರ ಅಂತ ಕರೀತಾರೆ. ಹಿಂದಿಯಲ್ಲಿ ಇದನ್ನ ರಾಜಗೀರಾ ಅಂತ ಕರಿತೀವಿ. ಬೀಜದ ದಂಟು ದ್ವಿದಳ ಬೆಳೆಗಳ ಗುಂಪಿಗೆ ಸೇರಿದಂತ ಒಂದು ಧಾನ್ಯ. ಇತರ ಎಲ್ಲ ಸಾಮಾನ್ಯ ಧಾನ್ಯ, ಉದಾಹರಣೆಗೆ ಭತ್ತ, ರಾಗಿ, ಅವೆಲ್ಲ ಏಕದಳ ಗುಂಪಿಗೆ ಸೇರಿದ್ದು ಬೀಜದ ದಂಟು ಮಾತ್ರ ದ್ವಿದಳ ಬೆಳೆ ಗುಂಪಿಗೆ ಸೇರಿರುವುದು ಇದರ ವಿಶೇಷ. ಹೀಗಾಗಿಯೇ ಇದನ್ನ ಒಂದು ಮಿಥ್ಯ ಧಾನ್ಯ ಅಂತ ಕರಿತೀವಿ. ಆದರೆ ಖಂಡಿತವಾಗಿ ಇದನ್ನ ನಮ್ಮ ದಿನನಿತ್ಯದ ಆಹಾರದಲ್ಲಿ ಬಳಸಬಹುದು, ಬಳಸಬೇಕು. ಈಗ ಸಾಧಾರಣವಾಗಿ ನಾವು ಅರವೆ ಸೊಪ್ಪನ್ನ ನೋಡ್ತೀವಿ, ಅದಕ್ಕೂ ಇದಕ್ಕೂ ಏನಾದರೂ ವ್ಯತ್ಯಾಸ ಎಷ್ಟು ಮಟ್ಟಿಗೆ ಅಂತ? ಅರವೆ ಸೊಪ್ಪನ್ನ ಸೊಪ್ಪು ತೆಗಿಬಾರದು, ಹಾಗೇನೆ ಬೆಳೆಯನ್ನ ಬಿಟ್ಟು ಬಿಟ್ರೆ ಆಗ ನಿಮಗೆ ಈ ಬೀಜದ ದಂಟು ಸಿಕ್ಕುತ್ತೆ. ಮೊದಲಿಗೆ ನಾವು ಬರೀ ಸೊಪ್ಪನ್ನ ಮಾತ್ರ ಬಳಸ್ತಾ ಇದ್ವಿ, ಈಗ ಬೀಜದ ದಂಟಿನ ಪ್ರಾಮುಖ್ಯತೆಯನ್ನ ಮನಗಂಡಿದ್ರಿಂದ ಬೀಜವನ್ನು ಕೂಡ ಬಳಸಬೇಕು ಅಂತ ಇತ್ತೀಚೆ ನಾವು ಹೇಳ್ತಾ ಇರೋದು. ಅಂದ್ರೆ ಇದು ಹೊಸ ಬೆಳೆನೆ ಅಥವಾ ಜನರು ಮೊದಲಿಂದಲೂ ಈ ಬೆಳೆಯನ್ನ ಬೆಳೀತಾ ಇದ್ರೆ? ಇದನ್ನ ಮೊದಲಿನಿಂದ ಬೆಳೀತಾ ಇದ್ರು. ಸುಮಾರು 5,000-6,000 ವರ್ಷಗಳ ಹಿಂದೆ ದಕ್ಷಿಣ ಅಮೆರಿಕಾದ ಮೂಲ ನಿವಾಸಿಗಳಾದಂತಹ ಅಜಿಟೆಕ್ ಜನರು ಬೀಜದ ದಂಟನ್ನ ತಮ್ಮ ಮುಖ್ಯ ಆಹಾರ ಬೆಳೆಯಾಗಿ ಬೆಳೀತಾ ಇದ್ರಂತೆ. ಈ ಪೌಷ್ಟಿಕ ಗುಣವಿದ್ದ ದಂಟಿನ ಬೀಜವನ್ನ ಮಕ್ಕಳ ಆರೋಗ್ಯ ವೃದ್ಧಿಸಲು ಹಾಗೂ ಯುದ್ಧದಲ್ಲಿ ಭಾಗಿಯಾಗುವಂತಹ ಸೈನಿಕರಿಗೆ ಬೇಕಾದಂತಹ ಶಕ್ತಿಯನ್ನು ನೀಡಲು ದಂಟಿನ ಬೀಜವನ್ನ ಆಹಾರದಲ್ಲಿ ಕೊಡಲಾಗ್ತಿತ್ತು. ಈ ಮುಸುಕಿನ ಜೋಳದ ಜೊತೆಯಲ್ಲೇ ಆಹಾರ ಬೆಳೆಯಾಗಿ ಕೃಷಿಯಲ್ಲಿ ಬೆಳಕಿಗೆ ಬಂದಿದ್ದು ಈ ಬೀಜದ ದಂಟು. ಆದರೆ ನಂತರದ ದಿನಗಳಲ್ಲಿ ಕ್ರಮೇಣ ಇದು ಕ್ಷೀಣಿಸ್ತಾ ಹೋಯಿತು. ಆದರೆ ಪುನಃ ಕಳೆದ 4 ದಶಕಗಳಿಂದ ಬೀಜದ ದಂಟಿನ ಕೃಷಿ ಮತ್ತೆ ಪುನರ್ಜನ್ಮ ಪಡೆದಿದೆ. ಹಲವಾರು ದೇಶಗಳು ಇದರ ಪೌಷ್ಟಿಕ ಗುಣಗಳನ್ನು ಮನಗಂಡು ಈ ಬೆಳೆಯನ್ನ ಆರೋಗ್ಯ ವೃದ್ಧಿಕಾರಕ ಬೆಳೆಯಾಗಿ ಬೆಳೀಲಿಕ್ಕೆ ಪ್ರಾರಂಭಿಸಿದ್ದಾರೆ. ಇವತ್ತಿಗೆ ನಮ್ಮ ದೇಶದಲ್ಲಿ ಈ ಬೆಳೆಯನ್ನ 45-50 ಸಾವಿರ ಸುಮಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಬಿಳಿಗಿರಿ ರಂಗನ ಬೆಟ್ಟ, ಚಾಮರಾಜನಗರ ಮುಂತಾದ ಕಡೆಗಳಲ್ಲಿ ಗಿರಿಜನರು ಮತ್ತೆ ಬುಡಕಟ್ಟು ಜನಾಂಗದವರು ಈ ದಂಟಿನ ಬೀಜವನ್ನು ಬೆಳೆದು ಅವರ ಆಹಾರ ಕ್ರಮದಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಕೃಷಿ ವಿಶ್ವವಿದ್ಯಾಲಯ ಕೂಡ ಇದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ ಮತ್ತೆ ಇದರ ಬಗ್ಗೆ ಹೆಚ್ಚಿನ ಒಂದು ಸಂಶೋಧನೆ ಕೂಡ ನಡೆಯುತ್ತಿದೆ. ಹೌದು. ಇನ್ನು ಈ ದಂಟಿನ ಬೀಜದಲ್ಲಿರುವಂತಹ ಪೌಷ್ಟಿಕಾಂಶಗಳ ಬಗ್ಗೆ, ಅದರ ಒಂದು ಪೌಷ್ಟಿಕ ಮೌಲ್ಯದ ಬಗ್ಗೆ ತಿಳಿಸ್ಕೊಡ್ತೀರಾ? ದಂಟಿನ ಬೀಜ ಇತ್ತೀಚೆಗೆ ಯಾಕೆ ಇಷ್ಟು ಪ್ರಸಿದ್ಧಿ ಆಗ್ತಾ ಇದೆ ಅಂದ್ರೆ ಅದರ ಪೌಷ್ಟಿಕ ಮೌಲ್ಯವನ್ನ ನಾವು ಅರಿತುಕೊಂಡಿರೋದು. ದಂಟಿನ ಬೀಜದಲ್ಲಿ 16% ಪ್ರೋಟೀನ್ ಅನ್ನ ಸಸಾರಜನಕ ಅಂತ ಕನ್ನಡದಲ್ಲಿ ಹೇಳ್ತೀವಿ, 16% ಅಷ್ಟು ಪ್ರೋಟೀನ್ ಇರುತ್ತೆ. ಇನ್ನು ನಾವು ಆಹಾರದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವಂತ ಇನ್ಯಾವುದೇ ಧಾನ್ಯಗಳಲ್ಲಿ ಇಷ್ಟು ಪ್ರಮಾಣದ ಪ್ರೋಟೀನ್ ಮೊದಲಿಗೆ ಇರೋದಿಲ್ಲ. ಆಮೇಲೆ ದಂಟಿನ ಬೀಜದ ಪ್ರೋಟೀನ್ನಲ್ಲಿ ಲೈಸಿನ್ ಅನ್ನುವಂಥ ಒಂದು ಅವಶ್ಯಕ ಅಮೈನೋ ಆಮ್ಲ ಹೆಚ್ಚಿನ ಪ್ರಮಾಣದಲ್ಲಿದೆ. ಹೀಗಾಗಿಯೇ ಇದರ ಪ್ರೋಟೀನ್ ಗುಣಮಟ್ಟ ಉತ್ತಮ ಪ್ರಮಾಣದ್ದು ಅಂತ ನಾವು ಪೋಷಣಾ ತಜ್ಞರು ಅಭಿಪ್ರಾಯಪಡ್ತೇವೆ. ಜೊತೆಗೆ ದಂಟಿನ ಬೀಜದಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ, ರಂಜಕ, ಕಬ್ಬಿಣ ಇವೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿದೆ. ಆಮೇಲೆ 6-10% ಇದು ಎಣ್ಣೆ ಅಂಶವನ್ನು ಕೂಡ ಹೊಂದಿದ್ದು, ಈ ಎಣ್ಣೆ ವಿಶೇಷ ಅಂದರೆ ಇದರಲ್ಲಿ ಆರೋಗ್ಯಕ್ಕೆ ಒಳಿತಾದಂತಹ ಲೀನೋಲೆನಿಕ್, ಇದೊಂದು ಅಸಂತೃಪ್ತ ಕೊಬ್ಬಿನ ಆಮ್ಲ, ಇದು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಆದರೆ ಇನ್ನು ನಿಮಗೆ ನಿಖರವಾಗಿ ಹೇಳಬೇಕು ಅಂದ್ರೆ ದಂಟಿನ ಬೀಜದಲ್ಲಿ ಪ್ರತಿ 100 ಗ್ರಾಂ ದಂಟಿನ ಬೀಜಗಳಲ್ಲಿ ಸುಮಾರು ತೇವಾಂಶ 9 ಗ್ರಾಂ, ಸಸಾರಜನಕ ಅಥವಾ ಪ್ರೋಟೀನ್ ಮೊದಲೇ ಹೇಳಿದ್ವಿ 16 ಗ್ರಾಂ ಅಂತ, ಕೊಬ್ಬು 5 ಗ್ರಾಂ, ಪಿಷ್ಟ 62 ಗ್ರಾಂ, ಖನಿಜಾಂಶ 3.5 ಗ್ರಾಂ, ನಾರಿನಂಶ 2 ಗ್ರಾಂ, ಶಕ್ತಿ 364 ಕಿಲೋ ಕ್ಯಾಲರಿಗಳು, ಶಕ್ತಿಯನ್ನ ನಾವು ಕಿಲೋ ಕ್ಯಾಲರಿಗಳಲ್ಲಿ ಹೇಳ್ತೀವಿ. ಆಮೇಲೆ ಕ್ಯಾಲ್ಸಿಯಂ ಅಥವಾ ಸುಣ್ಣದಂಶ 223 ಮಿಲಿಗ್ರಾಂ, ಕಬ್ಬಿಣಾಂಶ 17 ಮಿಲಿಗ್ರಾಂ, ಹಾಗೂ ಲೈಸಿನ್ ಅನ್ನುವಂತಹದ್ದು ಇದರ ಪ್ರೋಟೀನ್ನಲ್ಲಿ 7-8% ಅಷ್ಟು ಇರುತ್ತೆ. ಈ ದಂಟಿನ ಬೀಜ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಎಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಅಂತೀರಾ? ಇದು ಆರೋಗ್ಯಕ್ಕೆ ಎಷ್ಟು ಮಟ್ಟಿಗೆ ಒಳ್ಳೆಯದು ಹೇಗೆ ಅಂತೀರಾ? ಆರೋಗ್ಯಕ್ಕೆ ದಂಟಿನ ಬೀಜ ತುಂಬಾ ಒಳ್ಳೆಯದು. ಹೇಗೆ ಅಂದ್ರೆ ಮೊದಲಿನಿಂದಲೂ ಈ ಹೋಮಿಯೋಪತಿ ಹಾಗೂ ಆಯುರ್ವೇದ ವಿಜ್ಞಾನಿಗಳ ವೈದ್ಯರುಗಳು ಈ ದಂಟಿನ ಬೀಜದ ಮಹತ್ವವನ್ನ ಅರಿತಿದ್ರು. ಅವರು ಮಹಿಳೆಯರಲ್ಲಿ ಋತುಸ್ರಾವದ ಅವಧಿಯಲ್ಲಿ ಹೆಚ್ಚಿನ ಸ್ರಾವವನ್ನು ನಿಲ್ಲಿಸಲಿಕ್ಕೆ ಬಳಸ್ತಾರೆ. ಆಮೇಲೆ ಇದರ ಪ್ರೋಟೀನಿನ ಇನ್ನೊಂದು ವಿಶೇಷ ಅಂದ್ರೆ ಮೊದಲನೇದು ಹೇಳಿದ್ವಿ ನಾವು, ಅದರಲ್ಲಿ ಲೈಸಿನ್ ಅನ್ನುವಂಥ ಅವಶ್ಯಕ ಅಮೈನೋ ಆಮ್ಲ ಜಾಸ್ತಿ ಅಂತ. ಎರಡನೇದು ಈಗ ಗೋಧಿಯ ಪ್ರೋಟೀನ್ ಅಲ್ಲಿ ಗ್ಲೂಟೆನ್ ಇರುತ್ತೆ, ಆದರೆ ಇದರಲ್ಲಿ ಗ್ಲೂಟೆನ್ ಇಲ್ಲ, ಇದರ ಪ್ರೋಟೀನ್ ಅಲ್ಲಿ ಗ್ಲೂಟೆನ್ ಇಲ್ಲ. ಹೀಗಾಗಿ ಯಾವ ಜನರಿಗೆ ಗ್ಲೂಟೆನ್ ಅಲರ್ಜಿ ಇರುತ್ತೋ ಅಂತವರಿಗೆ ಈ ಬೀಜದ ದಂಟು ನಿಜವಾಗಿಯೂ ತುಂಬಾ ಒಳ್ಳೆಯದು. ಆಮೇಲೆ ಅಸಂತೃಪ್ತ ಕೊಬ್ಬಿನ ಆಮ್ಲಗಳನ್ನ ಇದು ಹೊಂದಿರೋದ್ರಿಂದ ಹೃದಯ ರೋಗಿಗಳಿಗೆ ಒಳ್ಳೆಯದು, ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಕೆಲವರಲ್ಲಿ, ಆ ತರದವರಿಗೆಲ್ಲ ಒಳ್ಳೆಯದು. ನಂತರ ಇದರಲ್ಲಿ ಒಳ್ಳೆ ಗುಣಮಟ್ಟದ ಪ್ರೋಟೀನ್ ಇರೋದ್ರಿಂದ ಮಕ್ಕಳಿಗೆ, ವೃದ್ಧರಿಗೆ, ಕಾಯಿಲೆಯಿಂದ ಚೇತರಿಸಿಕೊಳ್ಳುವಂತ ಇರುವವರಿಗೆ ಖಂಡಿತವಾಗಿ ಇದು ಉತ್ತಮ ಆಹಾರ. ಈ ದಂಟಿನ ಬೀಜದ ಬೆಳೆ ಇದೆಯಲ್ಲ, ಇದರ ಬೇಸಾಯ ಕ್ರಮಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಬೀಜದ ದಂಟಿನ ಬೆಳೆಯನ್ನ ವರ್ಷದ ಎಲ್ಲ ಕಾಲಗಳಲ್ಲೂ ಬೆಳೆಯಬಹುದು. ಹಗುರವಾದ, ಚೆನ್ನಾಗಿ ನೀರು ಬಸಿಯುವಂತ ಆಳವಾದ ಕೆಂಪು ಮಿಶ್ರಿತ ಗೋಡು ಮಣ್ಣು ದಂಟಿನ ಬೆಳೆಗೆ ಹೆಚ್ಚು ಸೂಕ್ತ. ಇನ್ನು ತಳಿಗಳ ವಿಷಯವಾಗಿ ಬರಬೇಕು ಅಂದ್ರೆ ಇದರಲ್ಲಿ 2 ತಳಿಗಳಿದೆ, ಸುವರ್ಣ ಮತ್ತೆ KBJA1 ಅಂತ. ಇದರಲ್ಲಿ ಸುವರ್ಣ ಅನ್ನುವಂತ ತಳಿ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿಂದ 1996 ಬಿಡುಗಡೆ ಮಾಡಲಾಯಿತು. ಭೂಮಿ ಸಿದ್ಧತೆ ಮಾಡ್ಕೋಬೇಕು ಅಂದ್ರೆ ಜಾಸ್ತಿ ನೆಲದಲ್ಲಿ ಉಬ್ಬು ತಗ್ಗುಗಳಿಲ್ಲದಂತೆ, ಚೆನ್ನಾಗಿ ಎಂಟೆಗಳಿಲ್ಲದಂತೆ ಭೂಮಿಯನ್ನ ಮೊದಲಿಗೆ ಹದ ಮಾಡಬೇಕು. ಆಮೇಲೆ ಪ್ರತಿ ಹೆಕ್ಟೇರಿಗೆ ಸುಮಾರು 6-8 ಟನ್ಗಳಷ್ಟು ಚೆನ್ನಾಗಿ ಕಳಿತ ಕಾಂಪೋಸ್ಟ್ ಬೇಕಾಗುತ್ತೆ. ಪ್ರತಿ ಹೆಕ್ಟೇರಿಗೆ ರಸಗೊಬ್ಬರ ಅಂದ್ರೆ 60 ಕೆಜಿ ಸಾರಜನಕ, 40 ಕೆಜಿ ರಂಜಕ ಮತ್ತೆ 40 ಕೆಜಿ ಪೊಟ್ಯಾಶ್ ಬೇಕಾಗುತ್ತೆ. ಬೇಸಾಯ ಕ್ರಮಗಳಿಗೆ ಬಂದ್ರೆ ಸಾಲಲ್ಲಿ ಗಿಡದಿಂದ ಗಿಡಕ್ಕೆ 15 cm ಅಂತರ ಇರುವಂತೆ ಸಸ್ಯ ಸಂಖ್ಯೆ ಕಾಯ್ದುಕೊಳ್ಬೇಕು. ಆಮೇಲೆ ಸಸ್ಯ ತೆಳು ಮಾಡಿದ ನಂತರ ಅಂತರ ಬೇಸಾಯವನ್ನ ಸುಮಾರು 30-40 ದಿನಗಳ ಒಳಗಾಗಿ ಮಾಡಿಬಿಡಬೇಕು. ಬೀಜದ ದಂಟಿಗೆ ಹೆಚ್ಚಿನ ನೀರಿನ ಅವಶ್ಯಕತೆ ಇಲ್ಲ, ಇದೊಂದು ಇದರದ್ದು ಮುಖ್ಯ ಅಂಶ. ಆದ್ರೆ ಕಳೆ ನಿಯಂತ್ರಣದಿಂದ ಬೆಳೆ ಚೆನ್ನಾಗಿ ಬರುತ್ತೆ. ಬೀಜದ ದಂಟಿಗೆ ಬಹುತೇಕ ಯಾವುದೇ ರೀತಿ ರೋಗ ಕೀಟಗಳ ಬಾಧೆ ಇರೋದಿಲ್ಲ, ಇದು ಇನ್ನೊಂದು ವಿಶೇಷ ಈ ಬೆಳೆದು. ಆದ್ರೆ ಕಳೆ ನಿಯಂತ್ರಣ ಮಾತ್ರ ಚೆನ್ನಾಗಿ ಮಾಡಬೇಕು. ಇನ್ನು ಮುಖ್ಯವಾಗಿ ಆಹಾರದಲ್ಲಿ ಈ ದಂಟಿನ ಬೀಜವನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಹೇಗೆ ಸಂಸ್ಕರಣೆಯನ್ನು ಮಾಡ್ಕೋಬೇಕಾಗತ್ತೆ, ಯಾವ್ಯಾವ ವಿಧಾನಗಳನ್ನು ಬಳಸ್ಕೋಬಹುದು ಅಂತ? ದಂಟಿನ ಬೀಜವನ್ನ ಸಂಸ್ಕರಣೆ ಮಾಡಿ ಬಳಸಬೇಕು. ಬಹಳ ಅಗತ್ಯ ಆಗಿದೆ, ಬಹಳ ಅಗತ್ಯ ಇದು. ನೇರವಾಗಿ ಉಪಯೋಗಿಸೋದು ಅಷ್ಟು ಒಳ್ಳೇದಲ್ಲ, ಆದ್ರೆ ವಿವಿಧ ರೀತಿಯ ಸಂಸ್ಕರಣೆ ಇದರಲ್ಲಿ ಹೇಗೆ ಮಾಡಬಹುದು ಅಂತ ನಾನು ಹೇಳ್ತೀನಿ. ಈಗ ಈ ಸಂಸ್ಕರಣೆಯಿಂದ ಬೀಜದ ಪೌಷ್ಟಿಕತೆಯ ಲಾಭವನ್ನ ಸಂಪೂರ್ಣವಾಗಿ ಸಮರ್ಪಕವಾಗಿ ಪಡೆಯಬಹುದು. ಸಂಸ್ಕರಣಾ ಮುಖ್ಯವಾದ ವಿಧಾನಗಳಂದ್ರೆ, ಮೊದಲನೇದು ಹಿಟ್ಟು ಮಾಡೋದು. ಏನ್ ಮಾಡ್ಬೇಕಂದ್ರೆ, ಚೆನ್ನಾಗಿ ಒಣಗಿದ ಈ ದಂಟಿನ ಬೀಜಗಳನ್ನ ಗಿರಣಿಯಲ್ಲಿ ಹಿಟ್ಟು ಮಾಡಿಸಬೇಕು. ಒಂದು ಸಾರಿ ಹಿಟ್ಟು ಮಾಡಾದ್ಮೇಲೆ ಇನ್ಯಾವುದೇ ಧಾನ್ಯಗಳ ಜೊತೆ ಅಥವಾ ಬೇಳೆಕಾಳುಗಳ ಹಿಟ್ಟಿನ ಜೊತೆ ಸುಮಾರು 10-15% ಭಾಗ ಇದನ್ನ ಮಿಶ್ರಣ ಮಾಡಿ ಯಾವುದೇ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಬಳಸಬಹುದು. ಅಂದ್ರೆ ಈಗ ರಾಗಿ ಹಿಟ್ಟು ಜೊತೆ ಮಿಶ್ರ ಮಾಡ್ಕೊಂಡು, ರಾಗಿ ಜೊತೆ, ಜೋಳದ ಜೊತೆ, ಅಕ್ಕಿ ಹಿಟ್ಟಿನ ಜೊತೆ, ಕಡಲೆ ಹಿಟ್ಟಿನ ಜೊತೆ, ನಾವ್ ಏನೇನ ಪದಾರ್ಥಗಳನ್ನು ಮಾಡ್ತೇವೆ ಅದ್ರ ಜೊತೆ ಈ ದಂಟಿನ ಬೀಜದ ಹಿಟ್ಟನ್ನು ಉಪಯೋಗಿಸಿ ಮಾಡುವಂತಹದ್ದು. ಇದು ಮೊದಲನೇ ಸಂಸ್ಕರಣೆ. ಎರಡನೇದು ಅರಳು ಮಾಡೋದು, ಪಾಪಿಂಗ್ ಅಂತ ಕೂಡ ಹೇಳ್ತೀವಿ. ಈ ಅರಳು ಮಾಡುವಂತ ಕ್ರಮದಲ್ಲಿ ಬೀಜವನ್ನ ಚೆನ್ನಾಗಿ ಕಾಯಬೇಕು ಬಾಣ್ಲಿ. ಕಾದ ಮೇಲೆ ಒಂದು 15-20 ಸೆಕೆಂಡ್ಗಳ ಕಾಲ ನೇರವಾಗಿ ಹುರಿಬೇಕು, ಆಗ ಬೀಜಗಳು ಅರಳುತ್ತವೆ. ಈ ರೀತಿ ಅರಳಿದ ಬೀಜವನ್ನ ನೀವು ಹಾಗೆ ತಿಂದ್ರೂ ರುಚಿಯಾಗುತ್ತೆ, ಉಂಡೆ ಅಥವಾ ಚಿಕ್ಕಿ ಮಾಡಿ ಕೊಟ್ಟಿದ್ರೆ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಮೂರನೇ ಸಂಸ್ಕರಣೆ ಅಂದ್ರೆ ಹುರಿಯೋದು, ರೋಸ್ಟಿಂಗ್. ದಪ್ಪ ತಳವುಳ್ಳ ಬಾಣ್ಲಿಯಲ್ಲಿ ಒಣ ಶಾಖದಲ್ಲಿ ಚೆನ್ನಾಗಿ 10 ನಿಮಿಷಗಳ ಕಾಲ ಹುರಿಬೇಕು. ಈ ಹುರಿಯೋ ಕ್ರಮದಿಂದ ಬೀಜದ ಪರಿಮಳ ಜಾಸ್ತಿ ಆಗುತ್ತೆ, ಪ್ರೋಟೀನ್ ಗುಣಮಟ್ಟ ಉತ್ತಮವಾಗುತ್ತೆ, ಹಾಗೂ ಜೀರ್ಣವಾಗುವಿಕೆ ಕೂಡ ಉತ್ತಮ ಆಗುತ್ತೆ, ಸುಲಭ ಆಗುತ್ತೆ. ಇನ್ನು ನಾಲ್ಕನೇದು ಅಂದ್ರೆ ಮೊಳಕೆ ಕಟ್ಟುವಂತಹದ್ದು. ನಿಮ್ಗೆ ಗೊತ್ತಿರಬೇಕು, ಮೊಳಕೆ ಕಟ್ಟೋದ್ರಿಂದ ಧಾನ್ಯಗಳಲ್ಲಿ ಕೆಲವೊಂದು ಪೋಷಕಾಂಶಗಳು ಜಾಸ್ತಿ ಆಗ್ತವೆ. ಈ ಧಾನ್ಯವನ್ನ ಮೊಳಕೆ ಕಟ್ಟಬೇಕು ಅಂದ್ರೆ ಬೀಜವನ್ನ ಶುಚಿಗೊಳಿಸಿ 1-1.5 ಗಂಟೆ ಕಾಲ ನೆನೆಸಬೇಕು ನೀರಿನಲ್ಲಿ ಸಂಪೂರ್ಣವಾಗಿ ನೆನೆಸಿ ಅದಾದ್ಮೇಲೆ ನೀರನ್ನ ಪೂರ್ತಿಯಾಗಿ ಬಸ್ಕೋಬೇಕು. ಬಸದಾದ್ಮೇಲೆ ತೆಳುವಾದ ಬಟ್ಟೆ ಮೇಲೆ ಹರಡಿ ಅದೇ ರೀತಿ ತೆಳುವಾದ ಬಟ್ಟೆಯಿಂದ ಅದನ್ನ ಮುಚ್ಚಿ ಇಟ್ಬಿಡಿ. ಬೇಕು ಅಂದ್ರೆ ಇನ್ನೊಂದು ತೆಳುವಾದ ಸೆಣಬು ಚೀಲ ಕೂಡ ಮತ್ತೆ ಮುಚ್ಚಬಹುದು. ಹೀಗೆ ಮುಚ್ಚಿದ ಬೀಜಗಳನ್ನ ಕೊಠಡಿ ಉಷ್ಣತೆಯಲ್ಲಿ 1.5-2 ದಿನಗಳ ಕಾಲ ಇಡಬೇಕು. ಅಂದ್ರೆ ಸೆಕೆಗಾಲ ಆದ್ರೆ 1.5 ದಿನ ಸಾಕು, ಚಳಿಗಾಲ ಆದ್ರೆ 1.5 ದಿನ, ಅದು ಕೊಠಡಿ ಉಷ್ಣತೆ ಮೇಲೆ ಹೋಗುತ್ತೆ. ಮೊಳಕೆ ಬಂದ ಆದ್ಮೇಲೆ ಆ ಬೀಜವನ್ನ ಮಾಲ್ಟ್ ತಯಾರಿಕೆಯಲ್ಲಿ ಬಳಸಬಹುದು. ಮಾಲ್ಟ್ ಹೇಗೆ ಮಾಡೋದು ಅಂತ ನಾನು ಮತ್ತೆ ಹೇಳ್ತೇನೆ ನಿಮ್ಗೆ. ಈ ದಂಟಿನ ಬೀಜದಿಂದ ಯಾವ್ಯಾವ ತಿನಿಸುಗಳನ್ನ ತಯಾರಿಸಬಹುದು ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ? ಸುಮಾರು ಒಳ್ಳೊಳ್ಳೆ ಖಾದ್ಯಗಳನ್ನ ತಯಾರಿಸಬಹುದು ಜಗದೀಶ್ ಅವರೇ, ದಂಟಿನ ಬೀಜದಿಂದ. ಮೊದಲನೇದಾಗಿ ನಿಪ್ಪಟ್ಟು, ಯಾಕಂದ್ರೆ ಮಕ್ಕಳಿಗೆಲ್ಲ ಈ ಕರಿದ ತಿನಿಸುಗಳಂದ್ರೆ ತುಂಬಾ ಇಷ್ಟ. ಹೌದು, ಈ ನಿಪ್ಪಟ್ಟಿಗೆ ಬೇಕಾದ ಸಾಮಗ್ರಿಗಳಂದ್ರೆ ದಂಟಿನ ಬೀಜದ ಹಿಟ್ಟು 250 ಗ್ರಾಂ, ರವಾ 50 ಗ್ರಾಂ, ರವಾ ಅಂದ್ರೆ ಗೋಧಿ ರವಾ, ಆಮೇಲೆ ಕಡಲೆಕಾಯಿ ಬೀಜ 50 ಗ್ರಾಂ, ಜೀರಿಗೆ 1 ಚಮಚ, ಮತ್ತೆ ಉಪ್ಪು ಮೆಣಸಿನ ಪುಡಿ ಎಲ್ಲ ನಿಮ್ಮ ರುಚಿಗೆ ತಕ್ಕಷ್ಟು, ವನಸ್ಪತಿ 1 ಚಮಚ ಬೇಕಾಗುತ್ತೆ, ಎಣ್ಣೆ ಎಷ್ಟು ಕರೀಲಿಕ್ಕೆ ಬೇಕೋ ಅಷ್ಟು. ಮತ್ತೊಮ್ಮೆ ಹೇಳ್ತೀನಿ, ಬೇಕಾಗುವ ಸಾಮಗ್ರಿಗಳಂದ್ರೆ ದಂಟಿನ ಬೀಜದ ಹಿಟ್ಟು 250 ಗ್ರಾಂ, ರವಾ ಮತ್ತೆ ಕಡಲೆಕಾಯಿ ಬೀಜ 50-50 ಗ್ರಾಂ, ಜೀರಿಗೆ 1 ಚಮಚ, ವನಸ್ಪತಿ 1 ಚಮಚ, ಪುನಃ ಮೆಣಸಿನ ಪುಡಿ, ಉಪ್ಪು ಎಲ್ಲ ರುಚಿಗೆ ತಕ್ಕಷ್ಟು, ಎಣ್ಣೆ ನಿಮಗೆ ಎಷ್ಟು ಕರೀಲಿಕ್ಕೆ ಬೇಕೋ ಅಷ್ಟು. ಈಗ ಹೇಗ್ ಮಾಡ್ಬೇಕಂದ್ರೆ, ದಂಟಿನ ಬೀಜ ಜೊತೆ ಬಾಕಿ ಎಲ್ಲ ಸಾಮಗ್ರಿಗಳನ್ನ ಬೆರೆಸ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ಚಪಾತಿ ಹದಕ್ಕೆ ಹಿಟ್ಟನ್ನ ಕಲ್ಸ್ಕೋಬೇಕು. ಆಮೇಲೆ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡು ತಟ್ಟಿ ಅದನ್ನ ಎಣ್ಣೆನಲ್ಲಿ ಕರಿಬೇಕು. ನೀವು ಹೇಗೆ ಬಾಕಿ ನಿಪ್ಪಟ್ ಮಾಡ್ತಿರೋ ಅದೇ ರೀತಿ ಮಾಡ್ಕೊಂಡು ಹೋದ್ರೆ ಆಯ್ತು. ಎರಡನೇದಿದೆ, ರೊಟ್ಟಿ ಮಾಡಬಹುದು. ರೊಟ್ಟಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಇದರಲ್ಲಿ ಹೇಗಾದ್ರೆ ದಂಟಿನ ಬೀಜದ ಹಿಟ್ಟನ್ನ 150 ಗ್ರಾಂ ತಗೋಬೇಕು. ಆಮೇಲೆ ನಿಮ್ಗೆ ಯಾವ ರೊಟ್ಟಿ ಇಷ್ಟನೋ, ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಅಥವಾ ರಾಗಿ ಹಿಟ್ಟು, ಯಾವುದೇ ಒಂದು ಹಿಟ್ಟನ್ನ 50 ಗ್ರಾಂ ತಗೋಬೇಕು. ಮತ್ತೊಮ್ಮೆ ಹೇಳ್ತೀನಿ, ದಂಟಿನ ಬೀಜದ ಹಿಟ್ಟು 150 ಗ್ರಾಂ ತಗೊಂಡ್ರೆ ಇನ್ಯಾವುದೇ ಹಿಟ್ಟು ಅಂದ್ರೆ ಗೋಧಿ, ಅಕ್ಕಿ ಅಥವಾ ರಾಗಿ ಯಾವ್ದಾದ್ರು ಒಂದು ಹಿಟ್ಟನ್ನು 50 ಗ್ರಾಂ ಅಷ್ಟು ಉಪ್ಪು ಹಾಕಿ ಎಲ್ಲ ಪದಾರ್ಥಗಳನ್ನ ಸ್ವಲ್ಪ ಬಿಸಿ ನೀರಿನೊಂದಿಗೆ ಚೆನ್ನಾಗಿ ಕಲಸ್ಕೊಂಡು ಉಂಡೆ ಮಾಡಿ ರೊಟ್ಟಿ ಆಕಾರಕ್ಕೆ ತಟ್ಟಿ ಹೆಂಚಿನ ಮೇಲೆ ಎಣ್ಣೆ ಸವರಿ ಬೇಯಿಸ್ಕೋಬೇಕು. ತಿಂದು ನೋಡಿ, ರೊಟ್ಟಿ ತುಂಬಾ ಚೆನ್ನಾಗೂ ಇರುತ್ತೆ, ಇದು ಪೌಷ್ಟಿಕವೂ ಹೌದು. ಆಮೇಲೆ ಇದು ಬಿಟ್ಟು ಇನ್ನು ಚಿಕ್ಕಿ ಮಾಡಿ ತಿನ್ನಿಸ್ಬೋದು. ಚಿಕ್ಕಿ ಕೂಡ ಮಕ್ಕಳಿಗೆ ಬಹಳ ಇದು ಇಷ್ಟ ಆಗುತ್ತೆ, ಯಾಕಂದ್ರೆ ಇದು ಸಿಹಿ ಪದಾರ್ಥ. ಚಿಕ್ಕಿಗೆ ಬೇಕಾಗುವಂತ ಸಾಮಗ್ರಿಗಳಂದ್ರೆ ಇದು ಅರಳಿಂದ ಮಾಡ್ತಾರೆ. ಫಸ್ಟಿಗೆ ನೀವು ದಂಟಿನ ಬೀಜದ ಅರಳು ಮಾಡ್ಕೋಬೇಕು. ಆ ಅರಳು 150 ಗ್ರಾಂ ತಗೊಂಡು ಅದಕ್ಕೆ ತುರಿದು ಕೊಬ್ಬರಿ 1-25 ಗ್ರಾಂಗಳಷ್ಟು, ಎಳ್ಳು 25 ಗ್ರಾಮು, ಕಡಲೆಕಾಯಿ ಬೀಜ 100 ಗ್ರಾಂ ಬೇಕಾಗುತ್ತೆ, ಬೆಲ್ಲ 300 ಗ್ರಾಂ ಬೇಕಾಗುತ್ತೆ, ಏಲಕ್ಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಏಲಕ್ಕಿ ಪುಡಿ ಮಾಡ್ಕೋಬೇಕು. ಏಲಕ್ಕಿ ಪುಡಿ ಮಾಡ್ಕೋಬೇಕು. ಮತ್ತೆ ಹೇಳ್ತೇನೆ, ದಂಟಿನ ಬೀಜದ ಅರಳು 150 ಗ್ರಾಂ, ಕೊಬ್ಬರಿ ತುರಿದಿದ್ದು 25 ಗ್ರಾಂ, ಎಳ್ಳು ಕೂಡ 25 ಗ್ರಾಂ, ಕಡಲೆಕಾಯಿ ಬೀಜ 100 ಗ್ರಾಂ, ಬೆಲ್ಲ 300, ಮತ್ತೆ ಏಲಕ್ಕಿ ಪುಡಿ ಒಂದು ಸ್ವಲ್ಪ ಕಾಲು ಚಮಚದಷ್ಟು. ಇದನ್ನು ಮಾಡೋ ವಿಧಾನ ಹೇಗೆ ಅಂದ್ರೆ, ಬೆಲ್ಲ ಒಂದನ್ನ ಬಿಟ್ಟು ಇನ್ನೆಲ್ಲ ಪದಾರ್ಥಗಳನ್ನ ಬೆರೆಸಿ ಹುರಿದು ಆಮೇಲೆ ಬೆಲ್ಲದ ಪಾಕ ಮಾಡಿಕೊಂಡು ಈ ಅರಳಿನ ಮಿಶ್ರಣದ ಜೊತೆ ಬೆರೆಸಿ ತುಪ್ಪ ಹಚ್ಚಿದ ತಟ್ಟೆ ಮೇಲೆ ಹರಡಿ, ಚಿಕ್ಕಿ ಅಂದ್ರೆ ನಾವು ಚಿಕ್ಕ ಚಿಕ್ಕ ಬಿಲ್ಲೆಗಳಾಗಿ ಕತ್ತರಿಸ್ಕೋತೀವಿ ಆತರ, ನೀವು ಹೇಗೆ ಮನೆಗಳಲ್ಲಿ ಕಡಲೆಕಾಯಿ ಬೀಜದಿಂದ ಚಿಕ್ಕಿ ಮಾಡ್ಕೋತಿರೋ ಅದೇ ವಿಧಾನ ಇದು. ಏನಂದ್ರೆ ನಾವು ಇದರಲ್ಲಿ ದಂಟಿನ ಬೀಜದ ಅರಳನ್ನ ಸೇರಿಸಿದೀವಿ ಚಿಕ್ಕಿ ಮಾಡೋದ್ರಲ್ಲಿ, ಯಾಕೆ ಅಂದ್ರೆ ಮಕ್ಕಳಿಗೆ ಇನ್ನು ಪುಷ್ಟಿಕರ ಆಹಾರ ಹೋಗ್ಲಿ ಅಂತ. ಸೊ ಚಿಕ್ಕಿಯನ್ನ ಈ ತರ ಮಾಡಬೇಕು. ಆಮೇಲೆ ನಾ ಮೊದ್ಲೇ ಹೇಳಿದೆ ಮಾಲ್ಟ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮಗೆ ಅಂತ. ಯಾಕಂದ್ರೆ ಮಾಲ್ಟ್ ಅಲ್ಲಿ ನಾವು ಮೊಳಕೆ ಹೊಡೆದ ಪದಾರ್ಥವನ್ನ ಬಳಸೋದ್ರಿಂದ ಇದು ಅತ್ಯಂತ ಪೌಷ್ಟಿಕ. ಚಿಕ್ಕ ಮಕ್ಕಳಿಗೆ, ವೃದ್ಧರಿಗೆ, ಆಮೇಲೆ ಗರ್ಭಿಣಿಯರಿಗೆ ಮತ್ತೆ ಬಾಣಂತಿಯರಿಗೆ, ಇಷ್ಟು ಜನರಿಗೆ ಇದು ಬಹಳ ಒಳ್ಳೆ ಆಹಾರ ಮಾಲ್ಟ್. ಈ ಮಾಲ್ಟಿಗೆ ಏನಂದ್ರೆ ದಂಟಿನ ಬೀಜ 1/2 ಕೆಜಿ ಹಾಕಿದ್ರೆ ಹೆಸರು ಕಾಳು 100 ಗ್ರಾಂ ಹಾಕಬೇಕು, ಆಮೇಲೆ ಗೋಧಿ 1/4 ಕೆಜಿ. ಈ ತರ ಪ್ರಮಾಣದಲ್ಲಿ ನೀವು ಫಸ್ಟಿಗೆ ಧಾನ್ಯಗಳನ್ನ ತಗೋಬೇಕು. ದಂಟಿನ ಬೀಜ 1/2 ಕೆಜಿ, ಹೆಸರು ಕಾಳು 100 ಗ್ರಾಮು, ಗೋಧಿ 1/4 ಕೆಜಿ. ಸೊ ಏನ್ ಮಾಡ್ಬೇಕಂದ್ರೆ ಎಲ್ಲವನ್ನು ಪ್ರತ್ಯೇಕವಾಗಿ ನೆನೆಸಬೇಕು, ಪ್ರತ್ಯೇಕವಾಗಿ ನೀರು ಬಸದು ಮೊಳಕೆ ಬರ್ಸೋದು. 3 ಧಾನ್ಯಗಳು ಪ್ರತ್ಯೇಕವಾಗಿ ಮೊಳಕೆ ಬರ್ಸಿದಾದ್ಮೇಲೆ ಅದನ್ನ ಒಣಗಿಸಿ ಹುರಿದು ಆಮೇಲೆ ಮಾತ್ರ ಮಿಶ್ರಣ ಮಾಡಬೇಕು. ಮೊದಲೇ ಮಾಡಬಾರದು. ಮಿಶ್ರಣ ಮಾಡಿ ಆದ್ಮೇಲೆ ನೀವು ಮನೆಯಲ್ಲಿ ಪುಡಿ ಮಾಡಿ ಗಾಳಿ ಆಡದಂತ ಡಬ್ಬಿಗಳಲ್ಲಿ ಮುಚ್ಚಿ ಶೇಖರಿಸಿ ಇಟ್ಕೊಳ್ಳಿ. ನಿಮ್ಗೆ ಯಾವಾಗ ಮಾಲ್ಟ್ ಮಾಡ್ಕೋಬೇಕು ಅಂತ ಅನ್ಸುತ್ತೋ ಆಗ ಸುಮಾರು 1 ಚಮಚದಷ್ಟು ಮಾಲ್ಟ್ ಪುಡಿಯನ್ನ ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿ ಆಮೇಲೆ ಅದಕ್ಕೆ 1 ಕಪ್ಪಷ್ಟು ನೀರಲ್ಲಿ ಹಾಕಿ ಆಮೇಲೆ ಹಾಲು ಹಾಕಿ ಕುದಿಸಿ, ಚೆನ್ನಾಗಿ ಕುದಿಸಿದಾದ್ಮೇಲೆ ಸಕ್ಕರೆ, ಏಲಕ್ಕಿ ಪುಡಿ ಎಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ತಣ್ಣನೆ ಅಥವಾ ಬಿಸಿಯಾಗಿ ಮಾಲ್ಟನ್ನ ಸೇವಿಸಬಹುದು. ಇದು ಒಳ್ಳೆಯ ಪೇಯ. ಮನೆಯಲ್ಲಿ ಟೀ ಕಾಫಿಗಳ ಬದಲಿಗೆ ಈ ಮಾಲ್ಟನ್ನ ಸೇವಿಸಬಹುದು. ಅಂದ್ರೆ ಪ್ರಾರಂಭದಲ್ಲಿ ಇವನ್ನ ಮೊಳಕೆ ಬರೆಸಿ ಆ ನಂತರ ಇವನ್ನ ನಾವು ಮಿಶ್ರ ಮಾಡಿ ಹುರಿದು ಪ್ರತ್ಯೇಕವಾಗಿ ನೆನೆಸಿ ನೀರ್ ಬಸದು ಮೊಳಕೆ ಬರೆಸಿ ಒಣಗಿಸಿ ಹುರಿದು ಹಿಟ್ಟು ಮಾಡಾದ್ಮೇಲೆ ಮಿಶ್ರಣ ಮಾಡಬೇಕು, ಡಬ್ಬಿನಲ್ಲಿ ತುಂಬಿ ಇಟ್ಕೋಬೇಕು. ನಿಮ್ಗೆ ಯಾವಾಗ ಮಾಲ್ಟ್ ಕುಡಿಬೇಕು ಅನ್ಸುತ್ತೋ ಅವಾಗೆಲ್ಲ ನೀರಲ್ಲಿ ಹಾಕಿ ಕುದಿಸಿ ಹಾಲು ಸಕ್ಕರೆ ಬೆರೆಸಿ ಏಲಕ್ಕಿ ಬೆರೆಸಿ ಕುಡಿದು ತುಂಬಾ ರುಚಿಯಾಗುತ್ತೆ. ಇದು ನಾಲ್ಗೆ ರುಚಿ ಆದ್ರೆ ತುಂಬಾ ಪೌಷ್ಟಿಕ. ಬಿಸಿಯಾಗೂ ಸೇವಿಸಬಹುದು, ಬಿಸಿಯಾಗೂ ಸೇವಿಸಬಹುದು, ತಣ್ಣಗೂ ಸೇವಿಸಬಹುದು, ಎರಡು ರೀತಿಯಿಂದಲೂ. ಇನ್ನ ಶಕ್ತಿ ಆಹಾರವನ್ನ ಹೇಗೆ ತಯಾರು ಮಾಡ್ಕೋಬಹುದು ಅಂತ? ಶಕ್ತಿ ಆಹಾರ ಮಾಡಬಹುದು ನೋಡಿ, ಇದು ಮಕ್ಕಳಿಗೆ ಬಹಳ ಒಳ್ಳೇದು. ಶಕ್ತಿ ಆಹಾರದಲ್ಲಿ ಈ ರಾಗಿ ಅರಳು, ಜೋಳದ ಅರಳು, ದಂಟಿನ ಬೀಜದ ಅರಳು ಇವನ್ನೆಲ್ಲ ಒಂದೇ ಪ್ರಮಾಣದಲ್ಲಿ ತಗೊಳ್ಳಿ. ಆಮೇಲೆ ಅದಕ್ಕೆ ಸೋಯಾ ಹಿಟ್ಟು ಕೂಡ ಬೆರೆಸಿ, ಸೋಯಾ ಹಿಟ್ಟನ್ನು ಮಾತ್ರ ಒಂದ್ ಸ್ವಲ್ಪ ಬಿಸಿ ಮಾಡಿ ಬೆರೆಸಬೇಕಾಗುತ್ತೆ. ಈ ಮಿಶ್ರಣಕ್ಕೆ ಒಣ ತೆಂಗಿನ ತುರಿ, ಸಕ್ಕರೆ ಹಿಟ್ಟು, ಹುರಿಗಡಲೆ ಹಿಟ್ಟು, ಏಲಕ್ಕಿ ಈ ತರದವೆಲ್ಲ ಹಾಕಿ ನೀವು ಮಿಶ್ರಣ ಮಾಡಿ ಗಾಳಿಯಾಡದ ಡಬ್ಬಗಳಲ್ಲಿ ಮುಚ್ಚಿ ಇಟ್ಕೋಬೇಕು. ಯಾವಾಗ ಮಕ್ಕಳು ಹಸುವಾಗುತ್ತೆ ಅಂತ ಕೇಳ್ತಾವೋ 5 ಗಂಟೆ ಹೊತ್ತಿಗೋ ಸ್ಕೂಲಿಂದ ಬಂದ ಮೇಲೋ, ಆ ಹೊತ್ತಲ್ಲಿ ಇದಕ್ಕೊಂದ್ ಸ್ವಲ್ಪ ಬಿಸಿನೀರು ಸಿಂಪಡಿಸಿಬಿಟ್ಟು ಲಡ್ಡು ತರ ಕಟ್ಟಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂದು ತಿಂತವೆ. ಇದು ಒಂದು ಶಕ್ತಿ ಆಹಾರ. ಇನ್ನ ಈ ಬೇಕರಿ ಪದಾರ್ಥಗಳನ್ನು ಕೂಡ ನಾವು ಬಳಸ್ಕೊಳ್ತಾ ಇದ್ದೀವಿ. ಹೌದೌದು, ಯಾವುದೇ ಈ ದಂಟಿನ ಬೀಜವನ್ನು ಬಳಸ್ಕೋಬಹುದು. ಯಾವುದೇ ಬೇಕರಿ ಪದಾರ್ಥಗಳ ತಯಾರಿಕೆಯಲ್ಲಿ ಈ ದಂಟಿನ ಬೀಜದ ಹಿಟ್ಟನ್ನ 15-20% ಪ್ರಮಾಣದಲ್ಲಿ ಉಪಯೋಗಿಸಬಹುದು. ಇನ್ನು ಅರಳು ಮಾಡ್ತೀವಲ್ಲ, ಅದನ್ನಂತೂ ಈ ಕೇಕ್ ಮತ್ತೆ ಈ ಬಿಸ್ಕತ್ತುಗಳ ಅಲಂಕಾರಿಕೆಯಲ್ಲಿ ಕೂಡ ಉಪಯೋಗಿಸಬಹುದು. ಇನ್ನ ಈ ದಂಟಿನ ಬೀಜದ ಪುಷ್ಟಿ ಲಡ್ಡು ಅಂತ ನಾವು, ಪುಷ್ಟಿ ಲಡ್ಡುನು ಮಾಡ್ತೀವಿ. ನಾವು ಹೆಂಗ್ ಮಾಡ್ಕೋತೀವಿ ಅಂದ್ರೆ, ದಂಟಿನ ಬೀಜದ ಹಿಟ್ಟಿರುತ್ತಲ್ಲ ಅದಕ್ಕೆ ಈ ಹುರಿದ ಕಡಲೆಕಾಯಿ ಬೀಜದ ಹಿಟ್ಟನ್ನ ಸೇರಿಸಿ ಬೆಲ್ಲದ ಪಾಕದಲ್ಲಿ ಕಲಸ್ಕೊಂಡು ಲಡ್ಡು ತಯಾರಿಸುವಂತಹದ್ದು ತುಂಬಾ ಚೆನ್ನಾಗಿರುತ್ತೆ. ಮುಖ್ಯವಾಗಿ ವಿವಿಧ ರೀತಿಯ ತಿನಿಸುಗಳಲ್ಲಿ ಇದನ್ನು ಬಳಸ್ಕೋಬಹುದು. ಅಂದ್ರೆ ಈಗ ಈ ಬಿತ್ತನೆ ಬೀಜ ಎಲ್ಲ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಿಗುತ್ತೆ, ಸುವರ್ಣ ತಳಿ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಸಿಕ್ಕುತ್ತೆ. ಇನ್ನು ರೈತರು ಮತ್ತೆ ರೈತ ಮಹಿಳೆಯರು ಇದರ ಪೌಷ್ಟಿಕ ಮೌಲ್ಯವನ್ನ ಅರಿತು ಬೆಳೆಯೋಕೆ ಪ್ರಾರಂಭಿಸಬೇಕು. ಇನ್ನು ಅಷ್ಟು ಹೆಚ್ಚು ಪ್ರಮಾಣದಲ್ಲಿ ಬೆಳೀತಾ ಇಲ್ಲ ಅಂತ. ಹೌದು, ಹಾಗಾಗಿ ಇದನ್ನ ಹೆಚ್ಚು ಪ್ರಯೋಜನ ಪಡೆಯದ ಬೆಳೆಗಳು ಅಂತ ಹೇಳ್ತೀವಿ ಇದನ್ನ. ಇವಾಗ ದಂಟಿನ ಬೀಜದ ಪ್ರಾಮುಖ್ಯತೆಯನ್ನ ನಾವು ನೋಡಿದ್ರೆ ಇದನ್ನ ರಾಜಗೀರ ಅಥವಾ ಧಾನ್ಯಗಳ ರಾಜ ಅಂತ ಏನು ಕರಿತೀವಿ ಅದರಲ್ಲಿ ಏನು ಅತಿಶಯೋಕ್ತಿ ಇಲ್ಲ ಅಂತ ಅನಿಸುತ್ತೆ. ಇದರ ಪೌಷ್ಟಿಕ ಗುಣಗಳ ಉಪಯುಕ್ತತೆ ಪಡೆಯೋಕ್ಕೋಸ್ಕರನೇ ಈ 1986 ಇಸ್ವಿಯಿಂದ ಭಾರತ ಕೃಷಿ ಸಂಶೋಧನಾ ಪರಿಷತ್ ICAR ಇಂದ ಪ್ರಾರಂಭವಾದಂತ ಅಖಿಲ ಭಾರತ ಸಂಯೋಜಿತ ಸಂಶೋಧನೆ ಪ್ರಯೋಜನೆಯಡಿಯಲ್ಲಿ ಬೀಜದ ದಂಟನ ಬೆಳೆಯನ್ನು ಕೂಡ ಸೇರಿಸಿದೀವಿ. ಮಹಿಳೆಯರು ಈ ಬೀಜದ ದಂಟಿನ ಮಹತ್ವವನ್ನ ಅರಿತು ಇದನ್ನ ಅವರ ಮನೆಗಳಲ್ಲಿ ಬೆಳೆದು ಅವರ ದಿನನಿತ್ಯದ ಆಹಾರ ಕ್ರಮದಲ್ಲಿ ಸೇರಿಸಿಕೊಂಡು, ಇವಾಗ ನಾವೇನೇನು ಹೇಳಿದ್ವಿ ಖಾದ್ಯಗಳ ತಯಾರಿಕೆಯನ್ನ, ಇಷ್ಟೇ ಅಲ್ಲ ನಿಮ್ಗೆ ಏನೇನು ಅನಿಸುತ್ತೋ ಯಾವುದೇ ಒಂದು ಹಿಟ್ಟಿನ ಜೊತೆ ಬೀಜದ ದಂಟಿನ ಹಿಟ್ಟನ್ನ ಅರಳನ್ನ ಸೇರಿಸಿ ಇನ್ನೂ ನಿಮ್ಗೆ ಯಾವ್ಯಾವ ತರ ಖಾದ್ಯಗಳನ್ನು ಬೇಕೋ ಅದನ್ನ ತಯಾರಿಸಿಕೊಂಡು ಬಳಸಿ ಒಳ್ಳೆಯ ಆರೋಗ್ಯವನ್ನ ಕುಟುಂಬದ ಎಲ್ಲರಿಗೂ ನೀವು ಒದಗಿಸ್ತೀರಾ ಅಂತ ನಾನು ಹಾರೈಸ್ತೀನಿ. ಮುಖ್ಯವಾಗಿ ನಮ್ಮ ರೈತ ಬಾಂಧವರಿಗಾಗಲಿ ಅಥವಾ ರೈತ ಮಹಿಳೆಯರಿಗಾಗಲಿ ಇದರ ಬಿತ್ತನೆ ಬೀಜ ಬೇಕಾಯ್ತು ಅಂದ್ರೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು GKVK ಕ್ಯಾಂಪಸ್ ಅಲ್ಲಿ ಮಾಹಿತಿ ಕೇಂದ್ರ ಇದೆ. ಮಾಹಿತಿ ಕೇಂದ್ರ ಇದೆ, ಅಲ್ಲಿ ಹೋಗಿ ಅವರು ನಿಮ್ಗೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲೇ ಎಲ್ಲಿ ಸಿಕ್ಕುತ್ತೆ ಅಂತ ಅವರು ಮಾರ್ಗದರ್ಶನ ಕೊಡ್ತಾರೆ. ಫಸ್ಟ್ ಗೆ ನೀವು ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರಕ್ಕೆ ಹೋಗಿ ಕೇಳಿ. ಆದ್ರಿಂದ ರೈತ ಮಹಿಳೆಯರಿಗೆ ಮತ್ತೆ ರೈತ ಬಾಂಧವರಿಗೆ ಈ ಬೀಜದ ದಂಟಿನ ಒಂದು ಪೌಷ್ಟಿಕತೆ ಮತ್ತೆ ಇದರಿಂದ ನಾವು ಯಾವ್ಯಾವ ಪದಾರ್ಥಗಳನ್ನು ತಯಾರಿಸ್ಕೋಬಹುದು, ಮೌಲ್ಯವರ್ಧಿತ ಪದಾರ್ಥಗಳನ್ನು, ಇದರಿಂದ ಆಗುವಂಥ ಅನುಕೂಲಗಳೇನು ಅನ್ನೋದ್ರ ಬಗ್ಗೆ ತಿಳಿಸೋಣ ಅಂತಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದೆ. ವಿವರವಾದಂಥ ಮಾಹಿತಿ ಮಾಡಿಕೊಟ್ರಿ ಡಾಕ್ಟರ್ ವಿಜಯಲಕ್ಷ್ಮಿ ಅವರೇ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು, ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ದಂಟಿನ ಬೀಜದ ಪೌಷ್ಟಿಕತೆ ಈ ಕುರಿತು ಡಾಕ್ಟರ್ ವಿಜಯಲಕ್ಷ್ಮಿ KG ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ. ಮಳೆಗಾಲದಲ್ಲಿ ತೋಟಗಾರಿಕಾ ಬೆಳೆಗಳಾದಂಥ ಕಾಳುಮೆಣಸು, ಅಡಿಕೆ, ಕಾಫಿಯಂಥ ಬೆಳೆಗಳಿಗೆ ತಗುಲುವಂಥ ಶಿಲೀಂಧ್ರ ರೋಗಗಳನ್ನು ಮುಂಜಾಗ್ರತೆಯಾಗಿ ತಡೆಗಟ್ಟೋದಕ್ಕೆ ಬೋರ್ಡೋ ದ್ರಾವಣವನ್ನು ಸಿಂಪಡಿಸಲಾಗುತ್ತೆ. ಈ ಬೋರ್ಡೋ ದ್ರಾವಣವನ್ನು ನಾವು ವೈಜ್ಞಾನಿಕವಾಗಿ ತಯಾರು ಮಾಡ್ಕೋಬೇಕು. ಬೋರ್ಡೋ ದ್ರಾವಣ ಅಪಾಯಕಾರಿ ಅಲ್ಲದ ಬಹಳ ಉಪಯುಕ್ತವಾದಂಥ ಶಿಲೀಂಧ್ರನಾಶಕ, ಆದರೆ ಇದನ್ನು ವೈಜ್ಞಾನಿಕವಾಗಿ ತಯಾರಿಸುವಂಥ ವಿಧಾನದಲ್ಲಿ ತಪ್ಪಾದರೆ ರಸಸಾರದಲ್ಲಾಗುವಂಥ ವ್ಯತ್ಯಾಸದಿಂದ ಸಸ್ಯ ರೋಗಗಳು ಸಮರ್ಪಕವಾಗಿ ನಿರ್ವಹಣೆ ಆಗೋದಿಲ್ಲ. ಅಲ್ಲದೆ ತಟಸ್ಥ ರಸಸಾರವಿಲ್ಲದಂಥ ದ್ರಾವಣವನ್ನು ಬೆಳೆಗಳ ಮೇಲೆ ನಾವು ಸಿಂಪರಣೆ ಮಾಡಿದರೆ ಎಲೆಗಳು ಸುಟ್ಟು ದುಷ್ಪರಿಣಾಮ ಉಂಟಾಗುತ್ತೆ. ಆದ್ದರಿಂದ ವೈಜ್ಞಾನಿಕ ಪದ್ಧತಿಯಲ್ಲಿ ಬೋರ್ಡೋ ದ್ರಾವಣವನ್ನು ತಯಾರಿಸಿ ಸಿಂಪರಣೆಯನ್ನು ಕೈಗೊಳ್ಳೋದು ಬಹಳ ಮುಖ್ಯ. ಕೆಲವು ಪ್ರದೇಶದಲ್ಲಿ ರೈತರು ಮೈಲ್ತುತ್ತ ಸುಣ್ಣ ಮತ್ತು ನೀರನ್ನು ಲೆಕ್ಕಾಚಾರದಲ್ಲಿ ಬೆರೆಸ್ತಲೇ ದ್ರಾವಣದ ರಸಸಾರವನ್ನು ಅಂದರೆ PH ಪರೀಕ್ಷೆ ಮಾಡದಲೇ ಸಿಂಪರಣೆ ಮಾಡಿ ರೋಗದ ಹತೋಟಿಯಲ್ಲಿ ಯಶಸ್ಸನ್ನು ಕಾಣದೆ ಆರ್ಥಿಕವಾದಂಥ ನಷ್ಟವನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಮೈಲ್ತುತ್ತ ಅಂದರೆ ಶುದ್ಧ ತಾಮ್ರವನ್ನು ಗಂಧಕದ ಆಮ್ಲದಲ್ಲಿ ಉಪಚರಿಸಿ ಅದನ್ನು ಹರಳು ರೂಪಕ್ಕೆ ತರಲಾದಂಥ ಒಂದು ಉತ್ಪನ್ನ. ತಾಮ್ರ ಶಿಲೀಂಧ್ರಗಳಿಗೆ ವಿರುದ್ಧವಾಗಿ ಕೆಲಸ ಮಾಡುತ್ತೆ. ಘನಲೋಹವಾಗಿ ಕರಗದೇ ಇರುವಂಥ ಕಾರಣ ಅದನ್ನು ನೇರವಾಗಿ ಬಳಕೆ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಅದನ್ನು ಸಲ್ಫೇಟ್ ರೂಪಕ್ಕೆ ತಂದು ಅದರ ಆಮ್ಲೀಯ ಗುಣವನ್ನು ತಗ್ಸೋದಕ್ಕೆ ಅದಕ್ಕೆ ಸುಣ್ಣವನ್ನು ಸೇರಿಸಿ ನೀರಿನ ಜೊತೆಯಲ್ಲಿ ಮಿಶ್ರಣ ಮಾಡಿ ಸಿಂಪರಣೆ ಮಾಡಲಾಗುತ್ತೆ. ಅದನ್ನು ಸಸ್ಯದ ಹಸಿರು ಭಾಗಗಳು ವೇಗವಾಗಿ ಸ್ವೀಕರಿಸ್ತವೆ. ಆಮ್ಲೀಯವಾದಂಥ ಅಥವಾ ಹೆಚ್ಚು ಕ್ಷಾರೀಯವಾದ ದ್ರಾವಣವನ್ನು ಸಿಂಪರಣೆ ಮಾಡಿದಾಗ ಈ ದ್ರಾವಣವನ್ನು ಹೀರಿಕೊಳ್ಳುವಂಥ ಗುಣ ನಿಧಾನವಾಗುತ್ತೆ. ಆದ್ದರಿಂದ ರೋಗಗಳು ಸಮರ್ಪಕವಾಗಿ ಹತೋಟಿಗೆ ಬರೋದಿಲ್ಲ. ಬೋರ್ಡೋ ದ್ರಾವಣದಲ್ಲಿರುವಂಥ ತಾಮ್ರ ಮತ್ತು ಸುಣ್ಣದ ಅಂಶಗಳು ಸಸ್ಯದ ಬೆಳವಣಿಗೆಗೆ ಅಗತ್ಯವಾದಂಥ ಪೋಷಕಾಂಶಗಳು ಕೂಡ ಹೌದು. ಆದ್ದರಿಂದ ಅದನ್ನು ಸಸ್ಯಗಳು ಹೀರಿಕೊಳ್ತವೆ. ಜೊತೆಗೆ ಎಲೆ ಮತ್ತು ಕಾಯಿಗಳ ಮೇಲೆ ಅದು ಲೇಪಿತವಾಗಿ ಆ ಭಾಗಗಳು ಅದನ್ನು ಹೀರಿಕೊಳ್ಳೋದ್ರಿಂದ ಶಿಲೀಂಧ್ರದ ಸೋಂಕು ಕಡಿಮೆ ಆಗುತ್ತೆ. ಮೇಲ್ಭಾಗದಲ್ಲಿ ಲೇಪಿತ ಆದಾಗ ಶಿಲೀಂಧ್ರದ ಪ್ರವೇಶಕ್ಕೆ ತಡೆ ಉಂಟಾಗುತ್ತೆ. ಬೋರ್ಡೋ ದ್ರಾವಣದಿಂದ ಹಲವಾರು ಅನುಕೂಲಗಳಿದ್ದಾವೆ. ಮುಖ್ಯವಾಗಿ ನಮ್ಮ ತೋಟದಲ್ಲಿ ಕಂಡುಬರುವಂಥ ಅನೇಕ ಶಿಲೀಂಧ್ರ ರೋಗಗಳನ್ನು ಹತೋಟಿ ಮಾಡಬಹುದು. ಬೋರ್ಡೋ ದ್ರಾವಣವನ್ನು ಸಿಂಪರಣೆ ಮಾಡಿದಾಗ ಸ್ವಾಭಾವಿಕವಾಗಿ ಬೆಳೆಯ ಹೊರಮೈಯಲ್ಲಿ ಅಂಟ್ಕೊಳ್ಳೋದ್ರಿಂದ ಸುಮಾರು 30-45 ದಿನದವರೆಗೆ ಬೆಳೆಗೆ ಇದು ರಕ್ಷಣೆಯನ್ನು ನೀಡುತ್ತೆ. ಇದು ಕಡಿಮೆ ಖರ್ಚಿನ ಮತ್ತು ಹೆಚ್ಚು ಪರಿಣಾಮಕಾರಿಯಾದ ಶಿಲೀಂದ್ರನಾಶಕ. ಇದರ ದ್ರಾವಣವನ್ನು ನಾವೇ ತಯಾರಿಸಿ ಬಳಸಬಹುದು. ಸಿಂಪರಣೆ ಮಾಡುವಂಥರ ಆರೋಗ್ಯದ ಮೇಲೆ ಬೇರೆ ಶಿಲೀಂದ್ರನಾಶಗಳಿಗೆ ಹೋಲಿಸಿದರೆ ದುಷ್ಪರಿಣಾಮಗಳು ತುಂಬ ಕಡಿಮೆ. 1% ಬೋರ್ಡೋ ದ್ರಾವಣವನ್ನು ತಯಾರಿಸೋದಕ್ಕೆ ನಮಗೆ 1 ಕಿಲೋಗ್ರಾಂನಷ್ಟು ಮೈಲ್ ತುತ್ತ ಬೇಕಾಗತ್ತೆ, 1 ಕಿಲೋಗ್ರಾಂನಷ್ಟು ಸುಣ್ಣ ಬೇಕಾಗತ್ತೆ, 100 ಲೀಟರ್ನಷ್ಟು ನೀರು ಬೇಕಾಗತ್ತೆ, ಜೊತೆಗೆ ಸ್ವಚ್ಛವಾದಂಥ ಕಬ್ಬಿಣದ ತುಂಡು ಅಥವಾ ಚಾಕು, ಜೊತೆಗೆ ಈ pH ಕಾಗದ ಇದೆಲ್ಲ ಬೇಕಾಗತ್ತೆ, 10 ಲೀಟರ್ ಸಾಮರ್ಥ್ಯದ 2 ಪ್ಲಾಸ್ಟಿಕ್ ಬಕೆಟ್ಗಳು ಬೇಕಾಗ್ತವೆ, 100 ಲೀಟರ್ ಸಾಮರ್ಥ್ಯದ 1 ಪ್ಲಾಸ್ಟಿಕ್ ಡ್ರಮ್ ಅಥವಾ ಬ್ಯಾರಲ್ ಕೂಡ ಬೇಕಾಗತ್ತೆ. ಮುಖ್ಯವಾಗಿ ಈ ಬೋರ್ಡೋ ದ್ರಾವಣದ ತಯಾರಿಕಾ ವಿಧಾನಕ್ಕೆ ಬಂದರೆ 1 ಕಿಲೋಗ್ರಾಂ ಮೈಲ್ ತುತ್ತವನ್ನು 10 ಲೀಟರ್ ನೀರಿರುವಂಥ ಪ್ಲಾಸ್ಟಿಕ್ ಬಕೆಟ್ನಲ್ಲಿ ಸಂಪೂರ್ಣವಾಗಿ ಕರಗಿಸ್ಕೋಬೇಕು. ಇನ್ನೊಂದು 10 ಲೀಟರ್ ಇರುವಂಥ ಪ್ಲಾಸ್ಟಿಕ್ ಬಕೆಟ್ನಲ್ಲಿ 1 ಕಿಲೋಗ್ರಾಂನಷ್ಟು ಸುಣ್ಣವನ್ನು ಸಂಪೂರ್ಣವಾಗಿ ನಾವು ಕರಗಿಸ್ಕೋಬೇಕು. ಸುಣ್ಣ ಕರಗಿರುವಂಥ 10 ಲೀಟರ್ ದ್ರಾವಣದಲ್ಲಿ ಸ್ವಲ್ಪ ಪ್ರಮಾಣದ ಸುಣ್ಣದ ದ್ರಾವಣವನ್ನು 80 ಲೀಟರ್ನಷ್ಟು ನೀರಿರುವಂಥ ಒಂದು ಪ್ಲಾಸ್ಟಿಕ್ ಡ್ರಮ್ಗೆ ಸುರಿಬೇಕು. ಆನಂತರ 10 ಲೀಟರ್ ಮೈಲ್ತುತ್ತದ ದ್ರಾವಣವನ್ನು ನಿಧಾನವಾಗಿ ಸುರಿದು ಚೆನ್ನಾಗಿ ಕಲಸಬೇಕು. ಆನಂತರ ರಸಸಾರವನ್ನು ಪರೀಕ್ಷೆ ಮಾಡ್ತಾ ಸ್ವಲ್ಪ ಸ್ವಲ್ಪ ಉಳಿದ ಸುಣ್ಣದ ದ್ರಾವಣವನ್ನು ಸುರಿಬೇಕಾಗತ್ತೆ. ಕೆಲವು ಸಂದರ್ಭದಲ್ಲಿ ಉತ್ತಮ ಗುಣಮಟ್ಟದ ಸುಣ್ಣವನ್ನು ಉಪಯೋಗಿಸಿದರೆ 100 ಲೀಟರ್ ದ್ರಾವಣಕ್ಕೆ 500 ಗ್ರಾಂನಷ್ಟು ಸುಣ್ಣ ಸಾಕಾಗತ್ತೆ. ಆದರೆ ಸುಣ್ಣದ ಪ್ರಮಾಣವನ್ನು ರಸಸಾರವನ್ನು ಪರೀಕ್ಷೆ ಮಾಡ್ತಾ ಸುರಿಬೇಕು. ಸರಿಯಾದ 1% ಬೋರ್ಡೋ ದ್ರಾವಣದ ಮಿಶ್ರಣ ತಿಳಿ ನೀಲಿ ಬಣ್ಣವನ್ನು ಹೊಂದಿರುತ್ತೆ. ಇನ್ನು ಬೋರ್ಡೋ ದ್ರಾವಣದ ಪರೀಕ್ಷೆ ಕೂಡ ಅಷ್ಟೇ ಮುಖ್ಯ. ತಯಾರು ಮಾಡಿದಂಥ ಬೋರ್ಡೋ ಮಿಶ್ರಣ ಸರಿಯಾಗಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ಪರೀಕ್ಷೆ ಮಾಡೋದಕ್ಕೆ ಒಂದು ಸ್ವಚ್ಛವಾದ ಚಾಕು ಅಥವಾ ಬ್ಲೇಡನ್ನು 1 ನಿಮಿಷ ಬೋರ್ಡೋ ದ್ರಾವಣದಲ್ಲಿ ಅದ್ದಿ ತೆಗಿಬೇಕು. ಒಂದು ವೇಳೆ ಚಾಕು ಅಥವಾ ಬ್ಲೇಡ್ನ ಮೇಲೆ ಕಂದು ಬಣ್ಣ ಅಥವಾ ಕೆಂಪು ಬಣ್ಣ ಕಂಡುಬಂದರೆ ತಯಾರಿಸಿದಂಥ ಬೋರ್ಡೋ ದ್ರಾವಣ ಆಮ್ಲೀಯವಾಗಿದೆ ಅಂತ ನಾವು ತಿಳ್ಕೋಬಹುದು. ಅದನ್ನು ನಾವು ಸಿಂಪರಣೆಗೆ ಬಳಸಬಾರ್ದು, ಏಕೆಂದರೆ ಇದರಿಂದ ಬೆಳೆಗೆ ಹಾನಿಯಾಗುತ್ತೆ. ಆದ್ದರಿಂದ ಆ ಬೋರ್ಡೋ ದ್ರಾವಣವನ್ನು ತಟಸ್ಥ ರಸಸಾರಕ್ಕೆ ತರೋದಕ್ಕೆ ಇನ್ನೂ ಸ್ವಲ್ಪ ಸುಣ್ಣದ ತಿಳಿನೀರನ್ನು ಹಾಕಬೇಕಾಗತ್ತೆ. ಆನಂತರ ಮತ್ತೆ ಪರೀಕ್ಷಿಸಿ ನೋಡಿದಾಗ ಚಾಕು ಅಥವಾ ಬ್ಲೇಡಿನ ಮೇಲೆ ಕಂದು ಅಥವಾ ಕೆಂಪು ಬಣ್ಣ ಇಲ್ಲದೆ ಹೊಳಿತಾ ಇದ್ದರೆ ಆ ದ್ರಾವಣ ಸರಿಯಾಗಿದೆ ಅಂತ ನಾವು ತಿಳ್ಕೋಬಹುದು. ಅದು ಸಿಂಪರಣೆಗೆ ಸೂಕ್ತವಾಗಿರುತ್ತೆ. ಕೆಂಪು ಬಣ್ಣದ ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ತಿರುಗಿದರೆ ಬೋರ್ಡೋ ದ್ರಾವಣ ಸರಿಯಾಗಿದೆ ಅಂತ ನಾವು ತಿಳ್ಕೋಬಹುದು. ಬೋರ್ಡೋ ದ್ರಾವಣದ ರಸಸಾರ 8-10 ಇರೋ ಹಾಗೆ ನಾವು ನೋಡ್ಕೋಬೇಕಾಗತ್ತೆ. ಈ ಬೋರ್ಡೋ ದ್ರಾವಣಕ್ಕೆ ಸಂಬಂಧಪಟ್ಟಾಗೆ ಇನ್ನೂ ಕೆಲವೊಂದು ಅಂಶಗಳನ್ನು ನಾವು ಗಮನದಲ್ಲಿಟ್ಕೋಬೇಕು. ಬೋರ್ಡೋ ದ್ರಾವಣವನ್ನು ತಯಾರು ಮಾಡೋದಕ್ಕೆ ಯಾವಾಗಲೂ ಮಣ್ಣಿನ ಪಾತ್ರೆ, ಕಟ್ಟಿಗೆ ಅಥವಾ ಪ್ಲಾಸ್ಟಿಕ್ ಪಾತ್ರೆಗಳನ್ನು ಮಾತ್ರ ಉಪಯೋಗಿಸಬೇಕು. ಬೋರ್ಡೋ ದ್ರಾವಣವನ್ನು ಬಹಳ ಹೊತ್ತು ಇಟ್ಟಾಗ ತನ್ನ ಪರಿಣಾಮಕಾರಿ ಶಕ್ತಿಯನ್ನು ಕಳ್ಕೊಳ್ಳೋದ್ರಿಂದ ದ್ರಾವಣವನ್ನು ತಯಾರಿಸಿದ ಕೂಡಲೇ ಬಳಸಬೇಕು. ಒಂದು ವೇಳೆ 1 ದಿನ ಇಟ್ಟು ಉಪಯೋಗಿಸೋದಾದರೆ 250 ಗ್ರಾಂನಷ್ಟು ಬೆಲ್ಲವನ್ನು 100 ಲೀಟರ್ ದ್ರಾವಣಕ್ಕೆ ಬೆರೆಸಿ ಇಟ್ಕೋಬಹುದು. ಬೋರ್ಡೋ ದ್ರಾವಣಕ್ಕೆ ಯಾವುದೇ ಕೀಟನಾಶಕಗಳನ್ನು ಮಿಶ್ರಣ ಮಾಡಿ ಸಿಂಪರಣೆಗೆ ಬಳಸಬಾರದು. ಬೋರ್ಡೋ ದ್ರಾವಣವನ್ನು ಬಟ್ಟೆನಲ್ಲಿ ಅಥವಾ ಸಣ್ಣ ಕಣ್ಣಿನ ಜರಡಿಯಲ್ಲಿ ಶೋಧಿಸಿ ಬಳಸಬೇಕು. ಬೋರ್ಡೋ ದ್ರಾವಣಕ್ಕೆ ಆಮ್ಲೀಯತೆ ಇರಬಾರದು. ಶುದ್ಧ ಸುಟ್ಟ ಸುಣ್ಣ ಅಥವಾ ಸ್ಪ್ರೇ ಸುಣ್ಣವನ್ನು ನಾವು ಉಪಯೋಗಿಸಬೇಕು. ಸಿಂಪರಣೆಯ ದ್ರಾವಣವನ್ನು ಆಗಾಗ್ಗೆ ಚೆನ್ನಾಗಿ ಕಲಕ್ತಾ ಇರಬೇಕು. ಈ ರೀತಿಯಾಗಿ ವೈಜ್ಞಾನಿಕ ವಿಧಾನದಿಂದ ಬೋರ್ಡೋ ದ್ರಾವಣವನ್ನು ರೈತರು ತಯಾರಿಸಿಕೊಂಡು ಉಪಯೋಗಿಸಿದರೆ ಉತ್ತಮ ರೀತಿಯಲ್ಲಿ ಬೆಳೆಗಳಿಗೆ ಬರುವಂಥ ಶಿಲೀಂಧ್ರ ರೋಗಗಳನ್ನು ನಾವು ನಿರ್ವಹಣೆ ಮಾಡಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ಗೋಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರನ್ನು ಸಂಪರ್ಕಿಸಬಹುದು. ಸಂಪರ್ಕಕ್ಕಾಗಿ ದೂರವಾಣಿ ಸಂಖ್ಯೆ 295-274, STD ಕೋಡ್ 08274. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 295-274, STD ಕೋಡ್ 08274. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 18,650 ರೂಪಾಯಿಗಳಿಂದ 18,800 ರೂಪಾಯಿಗಳು, ಅರೇಬಿಕಾ ಚೆರಿ 10,900 ರೂಪಾಯಿಗಳಿಂದ 11,500 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 17,900 ರೂಪಾಯಿಗಳಿಂದ 18,500 ರೂಪಾಯಿಗಳು, ರೋಬಸ್ಟಾ ಚೆರಿ 10,500 ರೂಪಾಯಿಗಳಿಂದ 11,000 ರೂಪಾಯಿಗಳು. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕರಿಮೆಣಸು ಬೆಳೆಯಲ್ಲಿ ಪ್ರತಿ ತಿಂಗಳು ಅನುಸರಿಸಬೇಕಾದ ಕ್ರಮಗಳನ್ನು ಕುರಿತು ಡಾಕ್ಟರ್ ಎಸ್ಜೆ ಅಂಕೇಗೌಡ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ನಿಧನ ಸುದ್ದಿ. ಅಮ್ಮಟ್ಟಿ ಕಾವಡಿ ಗ್ರಾಮ ಹತ್ರ ನೆಲಮಕಡ ಮಾಚಮ್ಮ ಇಂದು ಮರಣಪಟ್ಟಿದ್ದು. 89 ಬೈತರ ನೆಲ್ಲಮಕ್ಕಡ ಮಾಚಮ್ಮ ತಾಮನೆ ಕುಲ್ಲೆಟಿರ ಎಂಗಡೆ ಆಕಿರಿ ಕಾರ್ಯ ನಾಳೆ 12 ಗಂಟೆಗೆ ಅಮ್ಮತ್ತಿ ಕಾವಡಿ ಗ್ರಾಮ ಹತ್ರ ನೆಲ್ಲಮಕ್ಕಡ ಒಕ್ಕತೋಟುಗಳತ್ತ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಪ್ರಧಾನ ಕಚೇರಿ ಸುಳ್ಯ. ಒಟ್ಟು 23 ಶಾಖೆಗಳನ್ನು ಹೊಂದಿದ್ದು ಕೊಡಗಿನಲ್ಲಿ ಮಡಿಕೇರಿ, ಕುಶಾಲನಗರ, ಸೋಮವಾರಪೇಟೆ, ನಾಪೋಕ್ಲುವಿನಲ್ಲಿ ಶಾಖೆ ಹೊಂದಿದೆ. ನಮ್ಮಲ್ಲಿ ಆಕರ್ಷಕ ಬಡ್ಡಿದರದಲ್ಲಿ ಠೇವಣಿ ಸ್ವೀಕರಿಸಲಾಗುವುದು ಹಾಗೂ ಎಲ್ಲಾ ರೀತಿಯ ಸಾಲ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449251854. ಸುದ್ದಿ ಜೊಂಪಿ. ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪೆನ ವಿವರ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಡೆಯಿಂದ ಮಡಿಕೇರಿ ಸರ್ಕಾರಿ ಜೂನಿಯರ್ ಕಾಲೇಜಲ್ಲಿ ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜ ಶಿಶು ಸಾಹಿತ್ಯದ ಪಿತಾಮಹಾಂಗಿ ಕೊಡಗಿನ ಹುತ್ತೇರಿ ಹಾಡನ್ನ ಬರೆದ ಪಂಜೆ ಮಂಗೇಶರಾಯರ 150ನೇ ವರ್ಷಾಚರಣೆಯನ್ನು ಮಡಿಕೇರಿ ನಡೆಸುವ ಕುರಿತಂಗೆ ಸಭೆ ನಡೆದು ಸಭೆಯಲ್ಲಿ ಪರಿಷತ್ತಿನ ಅಧ್ಯಕ್ಷ ಎಂಪಿ ಕೇಶವ ಕಾಮತವು ಮಾತಾಡಿ, ಪಂಜೆ ಮಂಗೇಶರಾಯವು ಮಡಿಕೇರಿ ಸೆಂಟ್ರಲ್ ಪ್ರೌಢ ಹೈಸ್ಕೂಲ್ಲಿ 22 ವರ್ಷ ಇಸ್ಕೂಲ್ ಇನ್ಸ್ಪೆಕ್ಟರ್ ಆಗಿ ಸೇವೆ ಮಾಡಿಳು, ನಾಡಿಗೆ ಒಳ್ಳೆ ಹೆಸರನ್ನ ತಂದಳು, ಕೊಡಗಿನ ಹಳ್ಳಿ ಬದುಕನ ಪರಿಸರನ ನೋಡಿ ಕತೆ ಕಾದಂಬರಿ ಕವನಗಳ ಬರೆದಳು, ಅದೆಲ್ಲ ಇಂದಿಗೂ ಒಳ್ಳೆ ಹೆಸರನ್ನ ಪಡ್ಕೊಂಡು ಇವರ 150ನೇ ವರ್ಷಾಚರಣೆಯನ್ನು ನಡೆಸುವುದು ಜಿಲ್ಲೆನ ಎಲ್ಲ ಸಾಹಿತ್ಯ ಶೈಕ್ಷಣಿಕ ಸಂಸ್ಥೆಗೆ ಹಂಗೆ ನಾಗರಿಕ ಸಮಾಜದ ಜವಾಬ್ದಾರಿ ಆವಿಟು. ಮಂಗೇಶರಾಯವು ಅಂದಿನ ಕಾಲದಲ್ಲಿ ಬರೆದ ಹುತ್ತಿರಿ ಹಾಡು ಎಲ್ಲಿ ಬೂರಮೆ ದೇವಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು, ಈ ಹಾಡು ತುಂಬ ಹೆಸರನ್ನ ಪಡೆದುಟ್ಟು ತಾ ಹೇಳ್ದೋ. ಮಡಿಕೇರಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ದೊಡ್ಡೇಗೌಡವು ಮಾತಾಡಿ, ಸಾಹಿತ್ಯ ಪರಿಷತ್ನ ಅಧ್ಯಾಪಕರಾಗಿ ಸೇವೆ ಮಾಡಿರುವ ಪಂಜೆ ಮಂಗೇಶರಾಯರ ಕುರಿತು ಕಾರ್ಯಕ್ರಮ ನಡೆಸಿಕೆ ಏರ್ಪಾಡು ಮಾಡ್ತಿರೋದು ತುಂಬ ಒಳ್ಳೆ ಕುಸಿನ ವಿಚಾರ, ಇಲಾಖೆಯಿಂದ ಬೇಕಾದ ಎಲ್ಲ ಸಹಕಾರನ ಕೊಟ್ಟವೇತಾ ಹೇಳ್ದೋ. ಇದೇ ಹೊತ್ತಲ್ಲಿ ಹಾಜರಿದ್ದ ಎಲ್ಲವರ ಅಭಿಪ್ರಾಯನ ತಗೊಂಡು ಸಭೆಯಲ್ಲಿ ಸಂಬಂಧಪಟ್ಟವು ಹಂಗೆ ಮುಖ್ಯಪಟ್ಟವು ಹಾಜರಿದ್ದು. ಕೊಡವ ಮಕ್ಕಳ ಕೂಟ ಸಂಘಟನೆನ ದಾಖಲಿನ 100ನೇ ಮುಟ್ಟು, 100ನೇ ಪುಸ್ತಕದ ಬಿಡುಗಡೆ ಜಂಬರ ಇಂದು ಮಡಿಕೇರಿಪೇಟೆನ ಪತ್ರಿಕಾ ಭವನದಲ್ಲಿ ನಡೆದು ಜಂಬರನ ಹಿರಿಯ ಸಾಹಿತಿ ಬಾಚರಣೆಂಡ ಅಪ್ಪಣ್ಣ ಉದ್ಘಾಟನೆ ಮಾಡಿದೋ. ಅಲ್ಲಿಂದ ಅವು ಮಾತಾಡಿ, ಭಾಷೆ ಮತ್ತೆ ಜಾತಿನ ಮೀರಿದ ಜ್ಞಾನ ಭಂಡಾರನೇ ಸಾಹಿತ್ಯ, ಇದನ್ನು ಓದುವುದರೊಟ್ಟಿಗೆ ಬೆಳಗುವ ಕೆಲಸ ಹಾಕು, ಆದರೆ ಇಂದಿನ ದಿನಗಳಲ್ಲಿ ಓದುವವರ ಸಂಖ್ಯೆ ಕಮ್ಮಿ ಆಗ್ತಾ ಉಂಟು, ದೊಡ್ಡ ದೊಡ್ಡ ಸಾಹಿತಿಗಳ ನೋಡಲಿ ನಾವು ಬೆಳೆಯೋದು ಕಷ್ಟ ಅಂತ ಹೇಳುವ ಹೆದರಿಕೆ, ಹೊಸ ಬರಹಗಾರರಿಂದ ದೂರ ಹಾಕು, ಒಳ್ಳೆ ಸಾಹಿತ್ಯನ ಬರೆದು ಮುಂದೆ ಬಾಕುತ್ತಾ ಕೆಮ್ಮಿ ಮಾತನ್ನ ಹೇಳ್ದು. ಇದೇ ಹೊತ್ತಲ್ಲಿ 100ನೇ ಒಟ್ಟು ಪುಸ್ತಕದೊಟ್ಟಿಗೆ 101ನೇ ಪುಸ್ತಕ ಬರಹಗಾರ್ತಿ ತೆನ್ನೀರ ಟೀನ ಚಂಗಪ್ಪ ಅವು ಬರ್ದ ಮನಸ್ಸರ ಮರೆಲು, 102ನೇ ಪುಸ್ತಕ ಪೇರಿಯಂಡ ಯಶೋದ ಅವು ಬರ್ದ ಮನಸ್ಸರ ಜಿರಿ, 103ನೇ ಪುಸ್ತಕ ಕರವಂಡ ಸೀಮಾ ಗಣಪತಿ ಅವು ಬರ್ದ ಮನಸ್ಸರ ತಕ್ಕು, ಹಂಗೆ 104ನೇ ಪುಸ್ತಕ ಐಚಂಡ ರಶ್ಮಿ ಮೇದಪ್ಪ ಅವು ಬರ್ದ ಕೊಡವಡ ನಮ್ಮೆ ನಾಳು, ಇದಿಷ್ಟು ಪುಸ್ತಕಗ ಬಿಡುಗಡೆ ಆತು. ಜಂಬರಲಿ 100ನೇ ಪುಸ್ತಕನ ಸಾಹಿತ್ಯ ಲೋಕಕ್ಕೆ ಒಪ್ಪಿಸಿದ ಬೊಳ್ಳಾಜಿರ ಬಿ ಅಯ್ಯಪ್ಪ ಅವರ ಸನ್ಮಾನ ಮಾಡಿ ಗೌರವಿಸಿದೋ. ಭಾಗಮಂಡಲ ನಾಡು ಗೌಡ ಒಕ್ಕೂಟದ ಕಡೆಯಿಂದ ಗೌಡ ಕುಟುಂಬಗಳ ನಡುವಿನ ಸುರುವಿನ ವರ್ಷದ ಹಗ್ಗ ಎಳೆಯುವ ಪೈಪೋಟಿ ಹುತ್ತೇರಿ ಕಪ್ 2024 ಬರುವ ತಿಂಗಳ ಡಿಸೆಂಬರ್ ತಾರೀಕು 13ಕ್ಕೆ ಭಾಗಮಂಡಲದ ಶ್ರೀ ಕಾವೇರಿ ಪದವಿ ಪೂರ್ವ ಕಾಲೇಜಿನ ಆಟದ ಬಣ್ಣಲ್ಲಿ ಏರ್ಪಾಡಾಟುತ್ತ ನಡೆಸುವ ಮಾಹಿತಿನ ಕೊಟ್ಟಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಪ್ರಧಾನ ಕಚೇರಿ ಸುಳ್ಯ, ಶಾಖೆಗಳು ಮಡಿಕೇರಿ, ಕುಶಾಲನಗರ, ಸೋಮವಾರಪೇಟೆ ಮತ್ತು ನಾಪೋಕ್ಲು. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 2225571. ಅಮ್ಮತ್ತಿ ಕೊಡವ ಸಮಾಜದ ಆದನೆಲ್ ಪುದಿಯದಾಯ್ತು ಪೊಮ್ಮಕ್ಕಡ ಕೂಟ ಶುರು ಮಾಡುವಕ್ ಇದೇ ತಿಂಗಳ 26ನೇ ತಾರೀಕು ಚೌವಾಚ ಪೊಲಕ 10 ಗಂಟೆಗೆ ಸಮಾಜದ ನಡುಬಾಡಲು ಸಭೆ ನಡೆತೋಕ್ ಆಡಳಿತ ಮಂಡಳಿ ತೀರ್ಮಾನ ಮಾಡಿತು. ಅಮ್ಮತ್ತಿ ಹೋಬಳಿಕ ಅಡಂಗನ ಎಲ್ಲ ಸದಸ್ಯ ಪೊಮ್ಮಕ್ಕ ಸಮಯಕ್ಕೆ ಸರಿಯಾಯ್ತು ಸಭೆಗೆ ಬಂತು ಸಹಕಾರ ತರಣೊಂದು ಅಮ್ಮತ್ತಿ ಕೊಡವ ಸಮಾಜದ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಣಿತು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರೆಸ್ ರೋಡ್, ಮೈಸೂರು. ಯೋಮನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಿ ಶೆಟ್ಟಿಗೇರಿ ಯೂನಿಟ್ ನಲ್ಲಿ ಹಸಿ ಅಡಿಕೆಯನ್ನು ಉತ್ತಮ ಬೆಲೆಗೆ ಖರೀದಿಸಲಾಗುವುದು. ಕಾಲ್ ಬಾಳೆಯಡ ಸೋಮಯ್ಯ 9448000383, ಚಂದೂರ ದೇವಯ್ಯ 9480165997. ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ ಮನಸೂರೆಗೊಳ್ಳುವ ಕರಿಮಣಿ ಉತ್ಸವ ಇದೇ ನವೆಂಬರ್ 15-25 ನೂರಾರು ಡಿಸೈನ್ಸ್ಗಳು, 2 ಗ್ರಾಂನಿಂದ 100 ಗ್ರಾಂ ವರೆಗಿನ ಕರಿಮಣಿಗಳು, ಹೊಚ್ಚ ಹೊಸ ಟ್ರೆಂಡಿ ಡಿಸೈನ್ಗಳು, ಕರಾವಳಿ ಶೈಲಿಯ ಕರಿಮಣಿಗಳು, ಆಕರ್ಷಕ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಇಷ್ಟು ಉತ್ತಮ ಆಭರಣಗಳು ಇದಕ್ಕಿಂತ ಕಡಿಮೆ ಬೆಲೆಗೆ ಬೇರೆಲ್ಲೂ ಸಿಗದು. ಇದು 80 ವರ್ಷಗಳ ಅನುಭವದ ಮುಳಿಯಾದ ಗ್ಯಾರಂಟಿ, ದೀರ್ಘ ಬಾಳಿಕೆಯ ಗಟ್ಟಿಯಾದ ನಿತ್ಯ ಉಪಯೋಗಿ ಕರಿಮಣಿಗಳ ಖರೀದಿಗಾಗಿ ಬನ್ನಿ ಮುಳಿಯಾ ಜುವೆಲ್ಸ್ ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ನವೆಂಬರ್ 16ಕ್ಕೆ ಮರಣಪಟ್ಟ ತೆರಾಲು ಗ್ರಾಮ ಬೊಟ್ಟಂಗಡ ತಿಮ್ಮಣ್ಣ ಮಂಜು ಐಂಡ ಮಾದ ಕಾರ್ಯ ಇದೇ ಇರೋ ತಂಜಾಂಗ್. ನಾಳೆ ತಿಂಗಳಾಚೆ ಪೊಲಕ 11 ಗಂಟೆಗೆ ತೆರಾಲು ಗ್ರಾಮತ್ತುಳ್ಳ ಐಂಡ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಕಾರ ಊರುಕಾರ ಬೆಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನಂದ ಜ್ಞಾನ ಮಾಡಿದ್ದು ಬರನೊಂದು ಐಂಡ ಅಮ್ಮ ಪೊಣ್ಣು ಪಿಂಜ ಸಂಸಾರಕಾರ ಕಟ್ಟಣಿತ. 60 ಗ್ರಾಮ ಪಂಚಾಯತಿಯ 2024-25 ಸಾಲಿನ ಗ್ರಾಮ ಸಭೆ ಇದೇ 26ರಂದು ಮಂಗಳವಾರ ಪೂರ್ವಾಹ್ನ 11 ಗಂಟೆಗೆ ಪಂಚಾಯತಿ ಕಚೇರಿ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಶ್ರೀಮತಿ ಶರೀಫಾ ಬಿವಿಕೆ ಅವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿ ಶ್ರೀ ಎಂಎಸ್ ಮೋಹನ್ ಅವರ ಸಮ್ಮುಖದಲ್ಲಿ ನಡೆಯಲಿದೆ. ಗ್ರಾಮಸ್ಥರೆಲ್ಲ ಪಾಲ್ಗೊಳ್ಳುವಂತೆ 60 ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. ನಾಳೆ ಮೈಸೂರಿನ ಪ್ಯಾಲೇಸ್ ಕೂಡ ಶೋರೂಮ್ ಗೆ ಹೋಗಿ ಕಾರ್ ಬುಕ್ ಮಾಡೋಣ. ಸ್ವಲ್ಪ ವೇಟ್ ಮಾಡು, ಆಲ್ ನ್ಯೂಸ್ ಕೂಡ ಕೈಲಾಕ್ ಬುಕ್ ಮಾಡೋಣ. December 2 ಬುಕಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ವಾವ್, ಸೂಪರ್. ಎಕ್ಸ್ ಶೋರೂಮ್ ಪ್ರೈಸ್ 7,89,000 ರೂಪಾಯಿಂದ ಪ್ರಾರಂಭ. ಆಗ ಕಡಿಮೆ ರೇಟ್ ನಲ್ಲಿ ಒಂದು ಒಳ್ಳೆ ಕಾರ್ ಸ್ಕೋಡಾ ಕೈಲಾಕ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ಯಾಲೇಸ್ ಸ್ಕೋಡಾ, ನೆಕ್ಸ್ಟ್ ಟು ವೆಸ್ಟ್ ಸೈಡ್, ಕುವೆಂಪು ನಗರ, ಮೈಸೂರು. ಕಾಲ್ 9742208080. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ. ಪೊನ್ನಂಪೇಟೆ ತಾಲೂಕು ದೇವರಪುರ ಗ್ರಾಮ ಪಂಚಾಯತಿಯ 2024-25 ಸಾಲಿನ ಗ್ರಾಮ ಸಭೆ ಇದೇ November 25 ಸೋಮವಾರ ಪೂರ್ವಾಹ್ನ 11 ಗಂಟೆಗೆ ದೇವರಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಶಶಿಕಲಾ ಪಿಆರ್ ಇವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿ ಶ್ರೀ ಮೋಹನ್ ಎಂಎಸ್, ತಾಲೂಕು ಯೋಜನಾಧಿಕಾರಿ ಪೊನ್ನಂಪೇಟೆ ಇವರ ಉಪಸ್ಥಿತಿಯಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಸಮ್ಮುಖದಲ್ಲಿ ನಡೆಯಲಿದೆ. ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮ ಸಭೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿಕೊಡಬೇಕಾಗಿ ದೇವರಪುರ ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. ಅದ್ವೈತ್ ಹ್ಯುಂಡೈ ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ಗಾಗಿ ಕಾಲ್ ಮಾಡಿ 9606076450. ರೀ, ಹೊಸ ಮನೆಗೆ ಟಿವಿ, ಫ್ರಿಜ್, ವಾಷಿಂಗ್ ಮಷಿನ್ ಎಲ್ಲಾ ಹೊಸದೇ ತರಬೇಕು. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಇವಾಗ ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್ ಇದೆ. 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ ಹಾಗೂ 40% ಡಿಸ್ಕೌಂಟ್ ಕೂಡ ಇದೆ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದೇನು ಲೋಮಂಡುವಂಡ ಹರ್ಷಿತ್ ಪೊನ್ನಪ್ಪ. ಕೊಡಗು ಕೃಷಿ ವಿಜ್ಞಾನ ವೇದಿಕೆರ ಅಗ್ರಿಕಲ್ಚರ್ ಸೈನ್ಸ್ ಫೋರಂ ಆಫ್ ಕೊಡಗು ಬೊಳ್ಳಿ ನಂಬೆರ ಮಾರಿಪತ್ತು ಇದೆ 26 ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ರೈತ ಮೇಳ ಕಾರ್ಯಕ್ರಮ ಆಯೋಜನೆ ಮಾಡಿತು ಎಂದು ವೇದಿಕೆರ ಅಧ್ಯಕ್ಷ ಡಾಕ್ಟರ್ ಚೆಪ್ಪುಡಿ ರಾಜೆ ಕುಶಲಪ್ಪ ಮಾಹಿತಿ ಕೊಡ್ತತ್ತು. ನಗರದ ಸುದ್ದಿಗೋಷ್ಠಿಯಲ್ಲಿ ತಕ್ಕ ಬರೆದಾವು ದಿವಂಗತ ಡಾಕ್ಟರ್ ಎಂ ಜಿ ಬೋಪಯ್ಯ ಎಂಗಡ ಮುಂದಾಳತ್ತತ್ಲು 1999 ಕೊಡಗು ಕೂಡನಕ್ಕೆ ಬೋರೆ ಬೋರೆ ಜಾಗತ್ತು ನೆಲೆ ನಿಂತಿತ್ತುಳು. ಕೊಡಗುರ ಕೃಷಿ ವಿಜ್ಞಾ ಸಂಬಂಧಪಟ್ಟ ವಿಶ್ವವಿದ್ಯಾಲಯದ ಪದವೀಧರಂಗ ಒಕ್ಕಾಚ ಕೂಡಿತು. ಸ್ಥಾಪನೆ ಮಾಡಿದ ಕೊಡಗು ಕೃಷಿ ವಿಜ್ಞಾನ ವೇದಿಕೆ 25 ಕಾಲ ತುಂಬಿತು. ರೈತ ಮೇಳತ್ ಸಂಪನ್ಮೂಲ ವ್ಯಕ್ತಿಯಡ ಕೂಡ ಸಂವಾದ ಕೃಷಿರ ಮೀದ ಆಸಕ್ತಿ ಮುಚ್ಚಿಡ ದೃಷ್ಟಿಯಲ್ಲಿ ಬೋರೆ ಬೋರೆ ಕಾಲೇಜರ ಸುಮಾರು 60 ವಿದ್ಯಾರ್ಥಿಯಕ್ಕ ಮೇಳತ್ ಕೂಡಿಯಾಡೋಕೆ ಅವಕಾಶ ಕೊಡ್ತಿತ್ತು ಎಂದು ಸಿಜೆ ಕುಶಾಲಪ್ಪ ಎಂಗ ಅರಿಚಿಡತ್. ಸರ್ಕಾರತ್ರ ಕೃಷಿ ನಿರ್ದೇಶಕ ಡಾಕ್ಟರ್ ಜೆಟಿ ಪುತ್ರ ಎಂಗ ಕಾರ್ಯಕ್ರಮ ಉದ್ಘಾಟನೆ ಮಾಡುವ. ಶಿವಮೊಗ್ಗತ್ರ ಕೆಳದಿ ಶಿವಪ್ಪನಾಯಕ ಕೃಷಿ ಪಿಂಜ ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಆರ್ ಸಿ ಜಗದೀಶ್, ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯ ಡೀನ್ ಡಾಕ್ಟರ್ ಜೆ ಎಂ ದೇವಗಿರಿ ಎಂಗ ಮುಖ್ಯ ಬಿಂದುವಾಯಿತು ಕೂಡಿಯಾಡುವ. ಭಾಷೆ ಪಿಂಜ ಜಾತಿನ ವೀರ್ನ ಜ್ಞಾನ ಭಂಡಾರನೆ ಸಾಹಿತ್ಯ, ಇದನ್ನು ಓದೋ ಹವ್ಯಾಸತ್ರ ಮೂಲಕ ಸಾಹಿತ್ಯತ್ನ ಬಳತ್ವನಕ್ಕೆ ಆಂಡು ಒಂದು ಪೆದಪೋನ ಸಾಹಿತಿ ಬಾಚರಣಿ ಎಂಡ ಅಪ್ಪಣ್ಣ ಎಂಗ ಅಭಿಪ್ರಾಯಪಟ್ಟತ್ತು. ಕೊಡಗುರ ಸಾಹಿತ್ಯ ಕ್ಷೇತ್ರಕ್ಕೆ ನಲ್ಲ ಕೊಡುಗಿನ ಕೊಡ್ತಿತ್ತುಳ್ಳೋ ಕೊಡೋ ಮಕ್ಕಳ ಕೂಟ ಸಂಘಟನೆರ ದಾಖಲೆರ 100 ಮುಟ್ಟು 100 ಪುಸ್ತಕತ್ರ ಬುಡುಗಡೆ ಸಮಾರಂಭತ್ನ ಪತ್ರಿಕೆ